444.44 ಮೀಟರ್ಗಳು ಅಂದರೆ 625 ಕಿಲೋಡ್ಸ್ ಹಾಗೂ ಎಫ್ಎಂ 103.5 ಮೆಗಾಡ್ಸ್. ಈಗ ವೇಳೆ 5:30:17. ಇನ್ನು ಮುಂದೆ ಕಿಸಾನ್ ವಾಣಿ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೆಲವು ಬ್ಯಾಂಕ್ಗಳಲ್ಲಿ ಹೋಮ್ ಲೋನ್ ತಗೊಳ್ಳೋದು ಎಷ್ಟು ಕಷ್ಟ ಅಲ್ವಾ? ಹೈ EMI ರೇಟ್ಸ್ ಇರುತ್ತೆ, ಇಲ್ಲಾಂದ್ರೆ ದೊಡ್ಡ ದೊಡ್ಡ ಪೇಪರ್ ವರ್ಕ್ ಇರುತ್ತೆ. ಹಾಗಾದ್ರೆ ನೀನು ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ನ ಇನ್ನು ಚೆಕ್ ಮಾಡಿಲ್ಲ ಅಂದಂಗಾಯ್ತು. ಚೆನ್ನಾಗಿದ್ಯಾ? ಇದೊಂದು RBI ರಿಜಿಸ್ಟರ್ಡ್ NBFC. ಹೋಮ್ ಬೈಂಗ್ ಪ್ರೋಸೆಸ್ ನ ಕಂಪ್ಲೀಟ್ ಆಗಿ ಅವರು ಚೇಂಜ್ ಮಾಡಿದ್ದಾರೆ. 6.95% ನಷ್ಟು ಇಂಟ್ರೆಸ್ಟ್ ರೇಟ್ ನಿಂದ ಪ್ರಾರಂಭ 1.5 crore ತನಕ ಲೋನ್ ಕೊಡ್ತಾರೆ. ಅಪ್ ಟು 90% ಪ್ರಾಪರ್ಟಿ ವ್ಯಾಲ್ಯೂ. ಮತ್ತೆ ಪೇಪರ್ ವರ್ಕ್? ಇದು ಪೇಪರ್ ಲೆಸ್ ಮತ್ತೆ ಹ್ಯಾಸಲ್ ಫ್ರೀ ಪ್ರೋಸೆಸ್. ನೀನ್ ಹೆಂಗ್ ಕೇಳ್ತಿದೋ ಹಂಗೆ ಇದೆ. ನಾವಿ ಮಾಡುತ್ತೆ ನಿಮ್ಮ ಮನೆ ಖರೀದಿಯ ಪ್ರೋಸೆಸ್ ಅನ್ನು ಎಫಿಷಿಯಂಟ್. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್. ಕೆಲವು ಬ್ಯಾಂಕ್ಗಳಲ್ಲಿ ಹೋಮ್ ಲೋನ್ ತಗೊಳ್ಳೋದು ಎಷ್ಟು ಕಷ್ಟ ಅಲ್ವಾ? ಹೈ EMI ರೇಟ್ಸ್ ಇರುತ್ತೆ, ಇಲ್ಲಾಂದ್ರೆ ದೊಡ್ಡ ದೊಡ್ಡ ಪೇಪರ್ ವರ್ಕ್ ಇರುತ್ತೆ. ಹಾಗಾದ್ರೆ ನೀನು ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ನ ಇನ್ನು ಚೆಕ್ ಮಾಡಿಲ್ಲ ಅಂದಂಗಾಯ್ತು. ಚೆನ್ನಾಗಿದ್ಯಾ? ಇದೊಂದು RBI ರಿಜಿಸ್ಟರ್ಡ್ NBFC. ಹೋಮ್ ಬೈಂಗ್ ಪ್ರೋಸೆಸ್ ನ ಕಂಪ್ಲೀಟ್ ಆಗಿ ಅವರು ಚೇಂಜ್ ಮಾಡಿದ್ದಾರೆ. 6.95% ನಷ್ಟು ಇಂಟ್ರೆಸ್ಟ್ ರೇಟ್ ನಿಂದ ಪ್ರಾರಂಭ 1.5 crore ತನಕ ಲೋನ್ ಕೊಡ್ತಾರೆ. ಅಪ್ ಟು 90% ಪ್ರಾಪರ್ಟಿ ವ್ಯಾಲ್ಯೂ. ಮತ್ತೆ ಪೇಪರ್ ವರ್ಕ್? ಇದು ಪೇಪರ್ ಲೆಸ್ ಮತ್ತೆ ಹ್ಯಾಸಲ್ ಫ್ರೀ ಪ್ರೋಸೆಸ್. ನೀನ್ ಹೆಂಗ್ ಕೇಳ್ತಿದೋ ಹಂಗೆ ಇದೆ. ನಾವಿ ಮಾಡುತ್ತೆ ನಿಮ್ಮ ಮನೆ ಖರೀದಿಯ ಪ್ರೋಸೆಸ್ ಅನ್ನು ಎಫಿಷಿಯಂಟ್. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ಇದೊಂದು RBI ರಿಜಿಸ್ಟರ್ಡ್ NBFC. ಇದು ನೀಡುತ್ತೆ ಈಸಿ ಪೇಪರ್ಲೆಸ್ ಹಾಗೂ ಹ್ಯಾಸಲ್ ಫ್ರೀ ಹೋಮ್ ಲೋನ್ ಪ್ರೋಸೆಸ್. 6.95% ನಷ್ಟು ಇಂಟ್ರೆಸ್ಟ್ ರೇಟ್ ನಿಂದ ಪ್ರಾರಂಭ. ಪಡೆಯಿರಿ 1.5 crore ವರೆಗಿನ ಲೋನ್, ಜೊತೆಗೆ ನಿಮ್ಮ ಪ್ರಾಪರ್ಟಿಯ 90% ವ್ಯಾಲ್ಯೂನ ಲೋನ್ ಪಡೆಯಿರಿ. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಮಾತ್ರ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವ, ಈ ಕುರಿತು ಹರಿಯಂಗಳದ ತೋಟದ ಮನೆಯ AM ಲೋಕೇಶಪ್ಪ ಇವರೊಡನೆ ಸಂದರ್ಶನ. ನಮಸ್ಕಾರ ಲೋಕೇಶಪ್ಪನವರೇ. ನಮಸ್ಕಾರ ಸರ್. ತಾವು ಬೀರೂರು ಸಮೀಪದ ಹರಿಯಂಗಳದ ತೋಟದ ಮನೆಯವರು. ತಮ್ಗೆ ಎಷ್ಟಿದೆ ಸರ್ ಜಮೀನು? ಸರ್ ಹೌದು ಹೌದು. ತಮ್ಗೆ ಎಷ್ಟಿದೆ ಜಮೀನು? 9 acre ಜಮೀನಿದೆ ಸರ್. 9 acre ಜಮೀನು. ಎಲ್ಲ ನೀರಾವರಿನ? ನೀರಾವರಿ ಬೋರ್ವೆಲ್ ನೀರಾವರಿ ಸರ್. ನಿಮ್ ಕಡೆ ಎಲ್ಲ ಬೋರ್ವೆಲ್? ನೀರಾವರಿ ಅಂದ್ರೆ ಬೋರ್ವೆಲ್. ಬೋರ್ವೆಲ್ ಸರ್. ಬೋರ್ವೆಲ್. ಕೆರೆಗಳೇನಾರ ಇದಾವನ್ರಿ? ಕೆರೆಗಳು ಅಕ್ಕಪಕ್ಕ ಇದಾವ ಸರ್ ಅಲ್ಲಿ. ಕೆರೆಗಳಿದಾವೆ ನೀರು? ಸ್ವಲ್ಪ ಪರವಾಗಿಲ್ಲ, ನೀರು ಕೆರೆ ನೀರೇ ನಮಗೆ ಬರಲ್ಲ. ಬೋರ್ವೆಲ್ ನೀರು ಸ್ವಲ್ಪ ಹಿಂಗೆ ಸರಿ ಬೇಸ್ಗೆನಲ್ಲಿ ಸ್ವಲ್ಪ ಕಷ್ಟನೂ ಆಗುತ್ತೆ. ಹೋದನೇ ವರ್ಷ ನಮಗೆ ಲಾಸ್ಟ್ ಇಯರ್ ಬರಗಾಲ ಆದಾಗ ತುಂಬಾ ಕಷ್ಟ ಆಯ್ತು ಸರ್ ನೀರಿಗೆ. ಆ ಸಮಯದಲ್ಲಿ ನಾವು 2-3 ಬೋರ್ ಕೊರೆಸಿದೆ, ಅದರಲ್ಲೇ ನನಗೆ ನೀರು ಬರಲಿಲ್ಲ ಸರ್ ಅದರಲ್ಲಿ. ಆಮೇಲೆ ನಾನು ಅಲ್ಲಿ ರೋಡ್ ಸೈಡ್ ಅಲ್ಲಿ ಅಡಿಕೆ ಸಿಪ್ಪೆಗಳನ್ನ ಎಸ್ತಿದ್ದಾರೆ ನಮ್ಮ ರೈತರೆಲ್ಲ ಸೇರಿ. ಅದನ್ನ ನಾನು ತಗೊಂಬಂದು ಅಡಿಕೆ ಮರಗಳು ತೋಟದಲ್ಲೆಲ್ಲ ಪೂರ್ತಿ ಹರಡಿ ಭೂಮಿಗೆ ಮುಚ್ಚಿದೆ ಸರ್ ಅದನ್ನ. ಯಾಕೆ? ಯಾಕೆ ಅಂದ್ರೆ ತೇವಾಂಶ ಹೋಗದಂಗೆ ಇರಲಿ ಅನ್ನೋದು ನನ್ನ ಒಂದು ಅನುಭವ. ಹೌದು ಸರ್. ಹಂಗಾಗಿ ಅದು ತೇವಾಂಶ ಹೋಗ್ಲಿಲ್ಲ. ನಾವು ಸ್ವಲ್ಪ ಅಲ್ಪ ಸ್ವಲ್ಪ 1-2 hours ನೀರು ಬರ್ತಿತ್ತು ಅಷ್ಟೇ ಬೋರಲ್ಲಿ, ಹಳೆ ಬೋರ್ಗಳಲ್ಲೇ, ಹೊಸ ಬೋರ ಬರಲಿಲ್ಲ. ಹಂಗಾಗಿ ಆ ನೀರಿನ ಇದರಲ್ಲೇ ನಮ್ಮ ಅಡಿಕೆ ಮರಗಳು ಬದುಕಿ ಉಳ್ಕೊಂಡು ಸರ್. ಎಷ್ಟು ಹೊಡಿಸಿದ್ರಿ ಬೋರ್? ಸರ್ ನಾನು 3 ಬೋರ್ ಹೊಡಿಸಿ ಹೆಜ್ಜೆ ಕಡಿಮೆ 850-900 ತನಕ ಹೊಡಿಸಿದ್ರು ಕೂಡ ನೀರು ಬರಲಿಲ್ಲ. ಅಲ್ಲ ಮೊದಲನೇ ಸರಿ ಹೊಡಿಸಿದಾಗ ಎಷ್ಟು ಅಡಿ ಹೊಡಿಸಿದ್ರು? ಅವಾಗೆಲ್ಲ 100, 100, 100 ಸ್ಟಾರ್ಟಿಂಗ್. 100 ಯಾವ ಇಸ್ವಿನಲ್ಲಿ? ಸುಮಾರು ಅದು ಒಂದು 10-15 ವರ್ಷದ ಹಿಂದೆ ಸರ್. 10-15 ವರ್ಷದ ಹಿಂದೆ ಸುಮಾರು 150 ಅಡಿ ನೀರು ಬರ್ತಿತ್ತು. 100 ಸ್ಟಾರ್ಟ್ ಆಗ 100 ಬರೋದು, 100 ಬರೋದು, ನಾವು 200 ಅಡಿವರೆಗೆ ಓಡಿಸ್ತಿದ್ವಿ ಅಷ್ಟೇ. ಅದೇ ಬೋರ್ನಲ್ಲಿ ಈಗ ಒಂದ್ ಎರಡೆರಡು ಗಂಟೆ ಬಂತು ಆ ಬರಗಾಲದಲ್ಲಿ. ಮತ್ತೆ ಈಗ ಅದೇ ಬೋರ್ನೇ ಮತ್ತೆ ಇಳಿಸಿದ್ರ? ಇಲ್ಲ ಸರ್, ಜಾಸ್ತಿ ಅದರಲ್ಲೇ ಬರ್ತಾ ಇದಾವೆ ಸರ್. ಓಹೋ, ಅದರಲ್ಲೇ ಬರ್ತಾ ಇದೆಯಾ? ಅದರಲ್ಲೇ ಬರ್ತದೆ. ಸಾವಿರ ಅಡಿ ಬೋರಲ್ಲಿ ಏನಿಲ್ಲ, ಈ ಏನು 250 ಎತ್ತಡಿ ಇದ್ವಲ್ಲ, 200 ಎತ್ತಡಿ ಏನ್ ಹೊಡೆಸ್ಬಿಟ್ಟಿದ್ವಲ್ಲ, ಅವರಲ್ಲಿ ಒಂದ್ ಎರಡೆರಡು ಗಂಟೆ ಬಂತು ಅವಾಗ, ಯಾವಾಗ ಮಳೆ ಇಲ್ದೇ ಇದ್ದಾಗ ಬರಗಾಲದಲ್ಲಿ. ಈಗ ಒಂಚೂರು ಸಫಿಷಿಯಂಟ್ ಬರ್ತದೆ ಸರ್ ಮಳೆ ಬಂದ ಹೋದ ವರ್ಷ. ಲಕ್ಷ್ಮಪ್ಪನವ್ರು ಯಾಕೆ ಹಿಂಗ ಆಗ್ಬಿಡ್ತೀರಿ, ನೀರಿನ ಪರಿಸ್ಥಿತಿ, ಅಂತರ್ಜಲದ ಪರಿಸ್ಥಿತಿ? ಸರ್, ನಾವು ಹಿಂದೆ ಒಂದ್ ಕಾಲದಲ್ಲಿ ನಾವು ಜಮೀನು ಹೊಸದಾಗ ಅದನ್ನ ಮಾಡಿದಾಗ ಕೇವಲ ಅಲ್ಲಿ ಒಂದು ಒಂದ್ 8-10 ಬೋರ್ಗಳು ಮಾತ್ರ ಇತ್ತು ಆ ಏರಿಯಾಕೇನೆ. ಈಗ ಸಾವಿರಾರು ಬೋರ್ಗಳಿದಾವೆ ಸರ್, ಎಲ್ಲರೂ ಸೇರಿ ನೀರ್ ಎತ್ಕೊಂಡ್ರೆ ಎಲ್ಲಿಂದ ಇರುತ್ತೆ ಸರ್ ಭೂಮಿ ಒಳಗೆ ನೀರು? ಅದೇ ಕಾರಣ, ನೀರನ್ನ ಭೂಮಿ ಒಳಗಡೆ ಹೋಗ್ಲಿಕ್ಕೆ ನಾವು ಬಿಡ್ತಾ ಇಲ್ಲ, ಎಲ್ಲ ಹರಿದು ಹರಿದು ಹೋಗ್ತಾ ಇದೆ, ಎಲ್ಲೆಲ್ಲೋ ಸೇರ್ತಾ ಇದೆ, ಆಮೇಲೆ ಅದನ್ನ ಸರಿಯಾಗಿ ಬಳಸ್ಕೊಂತಾನು ಇಲ್ಲ. ನೀರಿದೆ ಅಂತ ಯಥೇಚ್ಛವಾಗಿ ಬಿಟ್ಬಿಡೋದು, ಮತ್ತೆ ತೆಗೆಯೋದು, ಭೂಮಿಯಿಂದನೇ ತೆಗೆಯೋದು ಅಲ್ವಾ? ಹಾಗಾಗಿ ಅಂತರ್ಜನ ಒಳಗಡೆ ಹೇಗೆ ಸ್ಟಾಕ್ ಆಗತ್ತೆ ಹೇಳಿ? ಅಂತರ್ಜಲ ಅಂದ್ರೆ ಸರ್, ಈಗ ಮಳೆಗಾಲನೂ ಬಹಳ ಕಡಿಮೆನೂ ಆಗಿದೆ. ಹೌದು, ಹೇಳೋದಾದ್ರೆ ಮಳೆಗಾಲ ಯಥೇಚ್ಛ ಬಂದಿದ್ರೆ ಒಂದ್ ರೀತಿನಲ್ಲಿ ಭೂಮಿಗಳು ನೀರು ಹೋಗ್ತಿತ್ತು. ಈಗಾಗಲೇ ಒಂದು 7-8 ವರ್ಷದಿಂದ ಬಹಳ ಕಡಿಮೆನೆ ಮಳೆ, ಹಿಂದಕ್ಕೆ 10 ವರ್ಷದಿಂದ ಹಿಂದಕ್ಕೆ ಹೋಲಿಸಿದ್ರೆ ಮಳೆ ಕಡಿಮೆನೆ ಸರ್. ಯಾವತ್ತೂ ಕೂಡ ನಮ್ಮ ತೋಟಗಳಿಗೆ ಮಳೆ ಬಂದಿದ್ದು ಒಂದ್ ಡ್ರಾಪ್ ಕೂಡ ಹೊರಗೆ ಹೋಗಿಲ್ಲ, ಅಂತ ಮಳೆಗಾಲ ಆಗಿದೆ ಈಗ 10 ವರ್ಷದಿಂದ. ಹಿಂದೆ ಎಲ್ಲ ಇತ್ತು, ನಮ್ಮಲ್ಲಿ ಏನಾರ ಬೆಳೆ ಹಾಕಿದ್ರೆ ಸರ ಸರುಗಳು ಮಾಡ್ಕೊಂಡು ಹೋಗ್ಬಿಡವು, ಬೀಜನೆಲ್ಲ ಹೊತ್ಕೊಂಡು ಹೋಗವು, ಗೊಬ್ಬರ ಏರಿದ್ರೆ ಗೊಬ್ಬರನೇ ಹೊತ್ಕೊಂಡು ಹೋಗವು, ಅಂತ ಮಳೆ ಬರ್ತಿತ್ತು ಒಂದ್ ಕಾಲದಲ್ಲಿ. ಈಗ 10 ವರ್ಷದಿಂದ ಹೆಚ್ಚಿಗೆ ಮಳೆ ಬರ್ತಾ ಇಲ್ಲ ಸರ್, ಬಹಳ ಕಡಿಮೆ ಆಗಿದೆ. ಅದರಲ್ಲೂ ಈಗ 2 ವರ್ಷದಿಂದ ಬಂದಿದ್ದು ಹೋಗಿದ್ ನೋಡಿದ್ರೆ ಮಳೆನೇ ಬರಲಿಲ್ಲ. ಈ ವರ್ಷನೂ ಕೂಡ ನಮಗೆ 6 ದಿವಸ ಮಾತ್ರ ಮಳೆ ಬಂದಿದೆ ನಂಬಿರೋರಿಗೆ. ಓಹೋ, 6 ದಿವಸ! ಅದು ಏನು, ಭೂಮಿ ಬಿಟ್ಟು ಹೊರಗೆ ಹೋಗಿಲ್ಲ, ಬರೀ ಹಂಗೆ ಸಾಲದು. ಈ ವರ್ಷನೂ ಮಳೆ ಸಾಲದು, ಈ ವರ್ಷನೂ ಕಷ್ಟನೇ. ಏನಂದ್ರೆ ಕೆರೆಗಳು ಸ್ವಲ್ಪ ತುಂಬಿರೋದ್ರಿಂದ ಏನಾರ ಬರ್ಬೋದು ಅಂತ ಆಸೆ ಜನಕ್ಕೆ, ನೀರು ಬರ್ಬೋದು. ಒಳ್ಳೇದು. ಲೋಕೇಶಪ್ಪನವ್ರೆ, 8 ಎಕರೆ ತೋಟ ಇಟ್ಟಿದ್ದೀರಿ? ನಾನು ಈಗ ಒಂದು 8 ಎಕರೆ ಅಡಿಕೆ ಇದೆ ಇಲ್ಲಿ, ಅಡಿಕೆ ತೋಟ. ಆಮೇಲೆ ತೆಂಗು ಒಂದ್ 2 ಎಕರೆ, ಮನೆ ಎಲ್ಲ ಕಟ್ಕೊಂಡು ಅಲ್ಲೇ ದನ ಕರುಗಳು ಸಾಕೊಂಡು ನಾನಲ್ಲೇ ವಾಸವಾಗಿದ್ದೀನಿ. ದನ ಕರುಗಳು ಸಾಕೊಂಡಿದ್ರಿ ಅಂದ್ರೆ ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀರಿ ಅಲ್ವಾ? ಸಾವಯವ ಕೃಷಿ. ಸಾಮಾನ್ಯವಾಗಿ ರೈತರು ಯಾರು ಈ ದನಕರಗಳ ರೇಜ್ಗೆ ಹೋಗಲ್ಲ ಕಣ್ರಿ, ಬರೀ ಈರಗಳೇ. ಹಾಗಾಗಿ ಅಡಿಕೆ ಮರಕ್ಕೆ ಎಷ್ಟಾಯ್ತೋ ಅಷ್ಟು ಸೀಮೆ ಗೊಬ್ಬರ ಹಾಕ್ಬಿಡೋದು, ರಾಸಾಯನಿಕ ಗೊಬ್ಬರಗಳನ್ನ ಹಾಕೊಳ್ಳೋದು, ಬೆಳೆ ತಗೊಳ್ಳೋದು, ಆರಾಮಾಗಿರೋದು ಅಲ್ವಾ? ಹೌದು. ಇದು ಏನಾಗಿದೆ ಅಂದ್ರೆ ನಮ್ಮ ರೈತರಲ್ಲಿ ಇದು ರೈತರು ತಪ್ಪಲ್ಲ ಅನ್ಸುತ್ತೆ ಸರ್. ಇದು ಯಾಕಪ್ಪ ಅಂದ್ರೆ ನಮ್ಮ ಕೃಷಿ ಇಲಾಖೆ ಮೊದಲನೇ ತಪ್ಪು ಅಂತ ನನಗೆ. ಯಾಕೆಂದ್ರೆ ಅವರು ಒಂದ್ ಕಾಲದಲ್ಲಿ ಊರಿಗೆಲ್ಲ ಬಂದು ಫಿಲಂ ಶೋ ತೋರಿಸಿ ಸೀಮೆ ಗೊಬ್ಬರ ಹಾಕ್ರಿ, ಸೀಮೆ ಗೊಬ್ಬರ ಹಾಕ್ರಿ ಅಂತ ಪ್ರಚಾರ ಮಾಡಿದ್ರೆ ಅವರು. ಅಲ್ಲ, ಅವಾಗ ನೀವು ಹಾಕ್ತಿರ್ಲಿಲ್ವಾ ಮೊದ್ಲು? ಅಲ್ಲಿನ ಮುಂಚೆ ಹಾಕ್ತಿರ್ಲಿಲ್ಲ ಸರ್, ಜನಗಳಿಗೆ ಗೊತ್ತಿರ್ಲಿಲ್ಲ, ಕೆಮಿಕಲ್ ಮೆನ್ಯೂರೇ ಗೊತ್ತಿರ್ಲಿಲ್ಲ. ನಾನು ಎಷ್ಟೋ ಹಳ್ಳಿಗೆ ಹೋದಾಗ ಕೆಲವು ಬಹಳ ನಮ್ಮ ಹಳ್ಳಿಗಳಿಗಿಂತ ಇನ್ನು ಹಿಂದುಳಿದ ಹಳ್ಳಿದ್ದು ಸೀಮೆ ಗೊಬ್ಬರ ಹಾಕ್ತೀರಾ ಅಂತ ಕೇಳ್ತಿದ್ರು ನನಗೆ. ನೀವು ಸೀಮೆ ಗೊಬ್ಬರ ಹಾಕ್ತೀರಾ ಅಂತಿದ್ರು. ಆಮೇಲೆ ನಾವು ಅಲ್ಲೇ ಅನಿವಾರ್ಯ ಅವ್ರ ತ ಕಲ್ತ್ಕೊಂಡ್ಬಿಟ್ಟು ಅವ್ರು ಬಂದು ಹೇಳಿದ್ರು. ಆಮೇಲೆ ನಾವೆಲ್ಲ ಏನ್ ಮಾಡಿದ್ವಿ, ಸ್ವಲ್ಪ ಅಲ್ಲಿ ಇಲ್ಲಿ ಅಗ್ರಿಕಲ್ಚರ್ ಆಫೀಸ್ ಅಲ್ಲಿ ಅಲ್ಲೆಲ್ಲ ರೆಫರ್ ಮಾಡಿದಾಗ ಅವ್ರೇನ್ ಹೇಳರು, ಸಾವಯವ ಗೊಬ್ಬರನು ಹಾಕ್ಬೇಕು, ಸೀಮೆ ಗೊಬ್ಬರ ಇಷ್ಟೇ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಅವ್ರು ಹೇಳರು. ಬಟ್ ನಮ್ ರೈತರು ಏನ್ ಮಾಡಿರು, ದುರಾಸೆ. ಸೀಮೆ ಗೊಬ್ಬರ 70-80 ಅವಾಗೆಲ್ಲ 70-80 ಇತ್ತು ಅಷ್ಟೇ ಒಂದ್ ಚೀಲಕ್ಕೆ. 70-80 ಕೊಟ್ಟು ಹಾಕಿದ್ರೆ ಏ ನೀನೇನ ಸೀಮೆ ಗೊಬ್ಬರ ಹಾಕಿ, ದನಿ ಗೊಬ್ಬರ ಹಾಕಿ, ಸೀಮೆ ಗೊಬ್ಬರ ಹಾಕಿ, ನಿಂದು ಅಷ್ಟೇ ಬಂದೈತೆ, ನಂದು ಅಷ್ಟೇ ಬಂದೈತೆ, ಹಿಂಗ್ ಹೇಳ್ಕೊಂಡು ಬರೀ ಸೀಮೆ ಗೊಬ್ಬರ ಹಾಕಕ್ಕೆ ರೂಢಿ ಮಾಡ್ಕೊಂಡ್ಬಿಟ್ರು. ಹಾಗಾಗಿ ಫಲವತ್ತತೆ ಹಾಳಾಗೋಯ್ತು. ನಾನು ಸರ್, ನಾನು ವ್ಯವಸಾಯ ಮಾಡಕ್ ಹತ್ತಿದ್ರಾಗಿಂದಲೂ ಅಂದ್ರೆ 73ನೇ ಇಸವಿಯಿಂದನು ಕೂಡ ಯಾವ್ದೇ ತೋಟಗಾಗ್ಲಿ ಯಾವ್ದೇ ಜಮೀನಿಗಾಗ್ಲಿ ಮೊದಲೇನ್ ಮಾಡ್ತಿದ್ದು, ನಾವು ದನಿ ಗೊಬ್ಬರನ ಹಾಕಿ ಹಾಕ್ತಿದ್ವಿ, ಅದ್ರ ಮೇಲೆ ಕೆಮಿಕಲ್ ಹಾಕ್ತಿದ್ವಿ. ಅದು ಎಷ್ಟು ಪ್ರಮಾಣ ಹಾಕ್ಬೇಕು ಅಂತ ಅಷ್ಟು ಮಾತ್ರ. ಒಂದ್ ಅಡಿಕೆ ಮರಕ್ಕೆ ನಾವು 200-300 ಗ್ರಾಂ ಹಾಕ್ತಿದ್ವಿ ಕೆಮಿಕಲ್ ಮೆನ್ಯೂರು. ಅದೇ ಬೇರೆ ರೈತರುಗಳು 1/4 ಕೆಜಿ 3/4 ಕೆಜಿ ವರೆಗೂ ಹಾಕ್ತಾ ಇದಾರೆ. ಈಗಲೂ 1 ಕೆಜಿ ಹಾಕೋ ರೈತರು ಇದಾರೆ, ವರ್ಷಕ್ಕೆ 2 ಸರಿ ಹಾಕ್ತಾರೆ ಕೆಲವರು. ಆದ್ರೆ ನಾವೀಗ ಏನ್ ಮಾಡಿದ್ವಿ, ಒಂದು 10-14 ವರ್ಷದಿಂದ ಈಚೆಗೆ ಅದ್ಯಾಕೋ ನಾನು ಮೊದಲಿಂದ 300 ಗ್ರಾಂ ಹಾಕ್ತಾ ಇದ್ದೆ. ಇದನ್ನ ಹಾಕದ್ ಬೇಡ, ಬರೀ ಇದನ್ನೇ ಹಾಕೋಣ, ಎರೆಹುಳೆಲ್ಲ ಸಾಯ್ತವೆ ಅಂತೆಲ್ಲ ಈ ಇಲಾಖೆಯವರು ಹೇಳದನ್ನೆಲ್ಲ ಕೇಳಿಸ್ಕೊಂಡು ಇದನ್ನ ಬಿಟ್ಬಿಡೋಣ ನೋಡೋಣ ಅಂತ ಬಿಟ್ಟೆ. ಆಮೇಲೆ ನನಗೆ ಯಥೇಚ್ಛವಾಗಿ ಒಂದ್ಸರಿ ನಮ್ಗೆ ಅಮೃತ್ ಮಹಲ್ ಕಾವಲಲ್ಲಿ ನನಗೆ ಒಂದು 100-200 ಲೋಡ್ ದನಿ ಗೊಬ್ಬರ ಹರಾಜಲ್ ಸಿಕ್ತು. ಅದನ್ನ ತೋಟಕ್ಕೆಲ್ಲ ಹಾಕಿದೆ. ಹಾಕಿದಾಗ ಇಷ್ಟೊಂದು ದನಿ ಗೊಬ್ಬರ ಹಾಕಿದಾಗ ಕೆಮಿಕಲ್ ಯಾಕೆ ಹಾಕ್ಬೇಕು ಅಂತ ಹಾಕದ್ ಬಿಟ್ಬಿಟ್ಟೆ. ಅಲ್ಲಿಂದ ಅದು ನನಗೆ ಅಭ್ಯಾಸ ಆಯ್ತು. ಇಳುವರಿ ಯಾವ ತರನೂ ನನಗೆ ಕಡಿಮೆ ಆಗಿಲ್ಲ. ಹೋದ ವರ್ಷ ಈ ವರ್ಷನೂ ಕೂಡ ಎಲ್ಲರೂ ಹೇಳ್ತಾರೆ ನಮ್ಮ ಅಡಿಕೆ ಮರದಲ್ಲಿ ಗುಳ್ಳು ಉದುರೋಗಿದಾವೆ, ಫಸ್ಲಿಲ್ಲ, ಹಾಳಾಗೋಗಿದೆ ಅಂತಾರೆ. ಆದ್ರೆ ನಮ್ಮ ಅಡಿಕೆ ತೋಟದಲ್ಲಿ ಇವತ್ತು ನೀವು ಬಂದು ನೋಡಿ, ಕೆಲವು ಚೇಣಿ ಮಾಡೋರು ಬಂದು ನೋಡಿದ್ರು ನಮ್ ಕಡೆ ತೋಟಕ್ಕೆ ಯಾರು ಇಲ್ಲ, ನಿಮ್ದಂಗಿದೆ ಅಂತಾರೆ. ಫಸ್ಲು ಇವತ್ತು ಬಂದು ನೋಡಿ ನೀವು, ನಮ್ ತೋಟ ನಿಂತ್ಕೊಂಡು ನೋಡಂಗೆ ಇದೆ. ನಾನು ಯಾವ ಕೆಮಿಕಲ್ ಮೆನ್ಯೂರ್ ಹಾಕಿಲ್ಲ, 10-13-14 ವರ್ಷ ಆಗ್ತಕ್ಕಂತ. ಈಗ ಸಗಣಿ ಗೊಬ್ಬರವನ್ನ ನೀವು ತಗೊಂಬಂದ್ರಲ್ಲ, ಅದನ್ನ ಹಾಗೆ ನೇರವಾಗಿ ಸಗಣಿ ಗೊಬ್ಬರವನ್ನ ಹಾಕಿದ್ರು ಅಥವಾ ಜೀವಾಣು ಗೊಬ್ಬರವನ್ನ ಮಿಶ್ರಣ ಮಾಡಿ ಏನಾರು ಸ್ವಾಮಿ? ಅದ್ ನಾವೇ ಮಾಡಿದ್ವಿ ಅಂದ್ರೆ ಧನ್ಯ ಗೊಬ್ಬರನ ಯಾವ ಜೀವಾಣು ಗೊಬ್ಬರನು ಮಿಕ್ಸ್ ಮಾಡ್ಲಿಲ್ಲ. ನಾವೇನ್ ಮಾಡಿದ್ವಿ, ನಮ್ ತೋಟನ ಹಂಗೆ ಯಾವ ಕಲ್ಟಿವೇಶನ್ ಇಲ್ಲ. 14 ವರ್ಷ ಆಯ್ತು ನಾನು ಕಲ್ಟಿವೇಶನ್ ಇಲ್ಲ, ಕಲ್ಟಿವೇಶನ್ ಇಲ್ಲ. ನಮ್ ಸೋಗೇನು ಅಲ್ಲೇ ಕರಗುತ್ತೆ, ಏನಿದ್ರು ಅಲ್ಲೇ ಕೊಳ್ತ ಹೋಗುತ್ತೆ. ಅದ್ರೊಳಗೆ ನಾನು ಟ್ರ್ಯಾಕ್ಟರ್ನು ಇಳಿಸಲ್ಲ, ಎತ್ತುಗಳನ್ನು ಇಳಿಸಲ್ಲ. ಅಲ್ಲ ಮತ್ತೆ ಕಳೆಗಳೆಲ್ಲ ನಾವು ಮನುಷ್ಯರ ಕೈಲೇ ಕೇಳಿಸ್ತೀವಿ, ಮತ್ತೆ ಔಷಧಿ ಎಲ್ಲ ಹೊಡೆಯಲ್ಲ. ಹಂಗಾಗಿ ಅಲ್ಲಿ ಬೇಕಷ್ಟು ಎರೆಹುಳು ಇದಾವೆ. ಎರೆಹುಳುಗಳೇ ನಮಗೆ ಯಾವ ನೀವ್ ಹೇಳಿದ್ರಲ್ಲ ಸೂಕ್ಷ್ಮ ಜೀವಿಗಳು ಬಿಟ್ರೆ ಅಂತ, ಅವೆಲ್ಲ ಅಲ್ಲೇ ಭೂಮಿಯಲ್ಲಿ ಉತ್ಪಾದನೆ ಆಗಿ ಅವಲ್ಲೇ ಬೆಳ್ಕೊಂಡಿರೋದ್ರಿಂದ ನಮಗೆ ಅದರ ನೆಸೆಸಿಟಿ ಇಲ್ಲ ಅಂತ ನನಗೆ ಅನಿಸುತ್ತೆ. ಈಗ ಕೆಲವರು ನಿಮ್ ಕಡೆ ಈ ಟ್ರ್ಯಾಕ್ಟರ್ ಬಿಟ್ಟು ತೋಟನ ಉಳುಮೆ ಮಾಡ್ತಾರೆ ಕಣ್ರಿ. ನಾನು ಇದೇ ಕೆಲಸ ಮಾಡ್ತಾ ಇದ್ದೆ ಬಹಳ ಹಿಂದೆ, ಅಂದ್ರೆ 14 ವರ್ಷದ ಹಿಂದೆ. ನಾನೇನ್ ಮಾಡ್ತಿದ್ದೆ, ಒಂದು ಬಾಳೆ ಹಾಕಿದ್ರೆ ತೋಟದಲ್ಲಿ ಅಡಿಕೆ ಮರದ ಸಮಕ್ಕೆ ಹಾಕ್ಬಿಡೋದು, ಒಂದ್ ಮಕ್ಕ ಟ್ರ್ಯಾಕ್ಟರ್ ಹೊಡೆಯೋದು ಜೋರಾಗಿ. ಏನು ಗಲೀಜ್ ಆಗ್ಬಾರ್ದು, ಧೂಳಾಗಿರ್ಬೇಕು. ನನ್ನ ತೋಟ ಯಾವಾಗ್ಲೂ ನನ್ನ ತೋಟ ಅಚ್ಚುಕಟ್ಟಾಗಿದೆ, ಒಟ್ಟಿಗೆ ಏನು ಹುಟ್ಟಬಾರ್ದು. ಹಂಗೆ ಹಂಗೆ ಕ್ಲೀನ್ ಆಗಿರ್ಬೇಕು. ಡಿಪ್ಪಿನ ಬಳಿ ಸುತ್ತಿಡೋದು, ಸ್ವಾಗಿ ತಿರುಗಿ ಬಿಸಾಕೋದು, ಬದಿಗೆ ಬೇಸೆ ಹೊಡೆಯೋದು, ಇದೇ ಕೆಲಸ ಮಾಡ್ತಾ ಇದ್ದೆ. ಒಂದ್ಸರಿ ವೆನಿಲಾ ಅಂತ ಹುಚ್ಚಿಡಿತು ಎಲ್ಲರಿಗೂ, ನನಗೂ ಒಂದ್ ಸ್ವಲ್ಪ ಹುಚ್ಚಿಡಿತು. ಅವಾಗ ನಾನು ಒಂದು 2 ಲಕ್ಷ ಕಳ್ಕೊಂಡೆ. ಬಟ್ 2 ಲಕ್ಷ ಬಂಡವಾಳ ಹಾಕಿದ್ದಕ್ಕೆ ನನಗೆ ಏನ್ ಅನುಭವ ಬಂತು ಅಂದ್ರೆ, ಅಲ್ಲೇನು ವೆನಿಲಾ ಹಾಕಿದ್ನಲ್ಲ, ಆ ಜಾಗದಲ್ಲಿ ನನಗೆ ಫುಟ್ಬಾಲ್ ಹಾಕಿದ್ನಲ್ಲ, 24-25 ಕೆಜಿ ಬಳೆಗೊನೆ ಬಂತು. ಅಲ್ಲಿ ಬೇಸೆ ಹೊಡಲಿಲ್ಲ, ಅದೇ ಬೇಸೆ ಹೊಡೆದ್ರ ಜಾಗದಲ್ಲಿ 5-6 ಕೆಜಿ ಬಂತು. ಇದು ನನಗೇನಿಸ್ತು ಅಂದ್ರೆ ವೆನಿಲ್ಲ ಹೋಯ್ತು ಬಿಡಿ, ಅದು 2 ಲಕ್ಷ ನನಗೆ ಲಾಸ್ ಆಯ್ತು. ಆದ್ರೂ ಕೂಡ ನನಗೆ ಯಾವಾಗ 25 ಕೆಜಿ ಬಳೆಗೊನೆ ಬಂತಲ್ಲ, ಅವಾಗ ಇಡೀ ತೋಟ ನಾನು ಬೇಸೆ ಹೊಡಿಬಾರ್ದು ಅನ್ನೋದು ನನಗೆ ಗೊತ್ತಾಯ್ತದ. ಇದು ನಮ್ಗೆ ಅನುಭವ ಬಂದ್ರೆ ಸಹ ಹೇಳಿದ್ ಕೇಳಲ್ಲ ಬಿಡಿ ನಮ್ ರೈತರು, ಇದು ಸಾಧ್ಯ ಇಲ್ಲ. ಹೇಳಿದ್ ಕೇಳ್ತಾರೆ ಇವ್ರೆ, ಯಾರು ಕೇಳಲ್ಲ ಹೇಳಿದ್ದನ್ನ. ಅವ್ರು ಅವ್ರವ್ರಿಗೆ ಅನುಭವ ಬರ್ಬೇಕು ಅವಾಗಲೇ ಸಹಿ. ಏ ಮಾಗಿ ಮಾಡಿದ್ರೆ ಆಗಲ್ಲ, ಮಾಗಿ ಮಾಡಿದ್ರೆ ಆಗಲ್ಲ, ಅದೊಂದು ಕೆಟ್ಟ ಭಾವನೆ ಬಂದ್ಬಿಡಿ ನಮ್ ರೈತ. ಅಲ್ಲ ಲೋಕೇಶಣ, ಈಗ ನೀವು ಮಾಡಿದ ನಿಮ್ಮ ಅನುಭವಗಳನ್ನ ನಿಮ್ಮ ಅಕ್ಕಪಕ್ಕದವರೆಲ್ಲ ನೋಡ್ಬೇಕು. ಈಗ ನೋಡಿ ಉದಾಹರಣೆಗೆ ಲೋಕೇಶಣ ನೋಡಿ, ಹೋದ್ ಸರಿ ಅಷ್ಟೊಂದು ಗೊಬ್ಬರ ಹಾಕಿ ಅಷ್ಟು ಬೆಳೆ ತೆಗೆದ್ರು ಅಂತ ಹೇಳಂದಾಗ, ನಾನು ಒಂದ್ 100 ಗ್ರಾಮ್ ಜಾಸ್ತಿ ಹಾಕ್ತೀನಿ ಅಂತಾರೆ. ಆದ್ರೆ ಈ ತರದನ್ನ ಯಾಕೆ ಅಳವಡಿಸ್ಕೊಳ್ಳಲ್ಲ ರೀ? ಇಲ್ಲ, ಸ್ವಲ್ಪ ಕೆಲವರು ಈಗ ಸ್ವಲ್ಪ ಚೇಂಜ್ ಆಗ್ತಿದ್ದಾರೆ, ಅಲ್ಲಲ್ಲಿ ಕೆಲವರು ಈ ತರ ಮಾಡ್ತಾ ಇದಾರೆ. ಬಟ್ ಕಳೆನಾಶಕ ಹೊಡೆದು ಬಿಟ್ಟಿಲ್ಲ, ಕಳೆನಾಶಕ ಹೊಡೆಯದ್ ಬಿಟ್ಟಿಲ್ಲ ಅವರು. ಕಳೆನಾಶಕ ಹೊಡಬಾರ್ದು ಅಂತೀರಾ? ಹೊಡಿಬಾರ್ದು ಅನ್ಸುತ್ತೆ ನನಗೆ, ಯಾಕೆಂದ್ರೆ ಅವು ಎರೆಹುಳುಗಳೆಲ್ಲ ಸಾಯ್ತವೆ. ಏನೋ ರೋಡ್ ಅಲ್ಲಿ ಈ ಕರ್ಕೆ ನಮಗೆ ಕೀಳಕ್ ಆಗಲ್ಲ, ಅಲ್ಲಿ ಕಳೆ ಕೀಳಿಸಾಗಲ್ಲ, ಬಾರಿ ಗಟ್ಟಿಯಾಗಿರುತ್ತೆ. ಅಂತ ಜಾಗದಲ್ಲಿ ಒಂದ್ ಸ್ವಲ್ಪ ನಾವು ಹೊಡಿತೀವಿ, ತೋಟದೊಳಗೆ ಮಾತ್ರ ತೋಟದೊಳಗೆ ಹೊಡೆಯಲ್ಲ. ಯಾಕಪ್ಪ ಅಂದ್ರೆ ಅದು ಬಾಳೆ ಎಲ್ಲ ನಾವು ಬಾಳೆ ಹಾಕಿದೀನಿ, ಮೆಣಸು ಹಾಕಿದೀನಿ, ಎಲ್ಲ ಹಾಕಿದ್ರೆ ಒಳಗೆ ಅಡಕೆ ತೋಟದೊಳಗೆ ಅದು ಪೂರ್ತಿ ಕತ್ಲೆ ಆಗಿರುತ್ತೆ. ಬಹಳ ಕಡಿಮೆ ಪ್ರಮಾಣದಲ್ಲಿ ಹುಟ್ಟುತ್ತೆ ಕಳೆ, ಹುಟ್ಟಿದ್ರೆ ಒಂದ್ ಎಕರೆಗೆ ಒಂದ್ 5-6 ಜನ ಸಾಕು ಅಷ್ಟೇ. ಹಂಗಾಗಿ ಏನ್ ಅದೇನು ನಮಗೆ ಅನ್ಸಲ್ಲ. ಆಮೇಲೆ ಕಳೆ ಇದೆ ನಮ್ಮ ತೋಟದಲ್ಲಿ ಅಂತಂದ್ರೆ ನಮ್ಮ ಮಣ್ಣು ಫಲವತ್ತ ಆಗಿದೆ, ಹಾಗಾಗಿ ಅದೇ ಕಳೆಯನ್ನೇ ಮತ್ತೆ ಮಣ್ಣಿಗೆ ಸೇರಿಸೋದ್ರಿಂದ ಇನ್ನಷ್ಟು ಫಲವತ್ತತೆಯನ್ನು ಮಾಡಿಸ್ಕೋಬಹುದು ನಾವು. ಹೌದು ಹೌದು ಹೌದು ಹೌದು ಹೌದು. ಕಳೆ ಅಂದ್ರೆ ಈಗ ಏನಾಗಿದೆ ಅಂದ್ರೆ, ಈ ಕಾಂಗ್ರೆಸ್ ಇಬ್ರು ಹುಟ್ಟವೆ, ಅವು ಒಂಥರ ಅದ್ರೊಳಗೆ ಓಕೆ ಒಂಥರ ನಮಗೆ ಹೇಸಿಗೆ ಆಗುತ್ತೆ. ನಾವೇನ್ ಬಳೆ ಹಾಕಿದೀವಲ್ಲ, ಆ ತರಗುಗಳು ಅಡಿಕೆ ಸ್ವಾಗಿಗಳೆಲ್ಲ ಬೀಳ್ತಾವಲ್ಲ, ಅವೇ ಸಾಕಷ್ಟು ಇರ್ತವೆ. ಹಂಗಾಗಿ ನಮಗೇನು ಇದೆಲ್ಲ ಹುಟ್ಟದಿದ್ರು ನಡೆಯುತ್ತೆ, ಅದು ಹುಟ್ಟಿ ಬೀಜ ಆಗಿ ಒಂಥರ ಅದ್ರೊಳಗೆ ಓಕೆ ಬೇಜಾರಾಗ್ಬಿಡುತ್ತೆ ಕಳೆ ಇದ್ರೆ. ಲಕ್ಷಪ್ಪನವ್ರೆ, ಇನ್ನು ಬಾಳೆ ಮೆಣಸು ಬಿಟ್ಟು ಬೇರೆ ಏನಾರು ಅಂತರ ಬೆಳೆಗಳಿದೆಯಾ ನಿಮ್ಮ ತೋಟ? ಅದು ಅಲ್ಲಿ ಇಲ್ಲಿ ಒಂದಿದೆ, ಅಲ್ಲಿ ನನ್ನ ತಮ್ಮನ ಜಮೀನು ಒಂದಿದೆ, ಅದು ನಾನೇ ಮಾಡ್ತಾ ಇದ್ದೀನಿ. ಅದು ಒಂದು 2.5 ಎಕರೆ ಜಾಗ ಇದೆ. ಅದು 2.5 ಎಕರೆ ಜಾಗದಲ್ಲಿ ನಾನು ಮೊದಲನೇ ಬೆಳೆಯಾಗಿ ಅದಕ್ಕೆ ಆಲೂಗಡ್ಡೆ ಹಾಕಿದ್ದೆ. ಒಂದು 1.5 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಆಲೂಗಡ್ಡೆ ಆಯಿತು ಮೊದಲನೇ ವರ್ಷ. ಆಮೇಲೆ ಏನಾಯ್ತು, 3ನೇ ವರ್ಷ ಅದ್ಯಾಕೋ ನನಗೆ ಆಲೂಗಡ್ಡೆ ಮಳೆ ಬರಲಿಲ್ಲ, ಬರೀ 16,000 ಸಿಕ್ತು. ನನಗೆ ಅದು ಬೇಜಾರಾಯ್ತು ಅವಾಗ. ಹಿಂಗಾದಾಗ ನಾನು ಅದು ಹೆಚ್ಚು ಕಡಿಮೆ ಒಂದು 20 ಕಿಲೋಮೀಟರ್ ದೂರದಲ್ಲಿದೆ. ಎಷ್ಟು ವರ್ಷ ತೋಟ ಅದು? ಅದು ಖಾಲಿ ಜಾಗನೇ. ಅವಾಗ ಖಾಲಿ ಜಾಗನೇ, ಖಾಲಿ ಜಾಗ ತಂದಿದ್ದು ಅವನತ್ರ. ಅವನತ್ರ ಕೊಂಡ್ಕೊಂಡಿದ್ದೆ, ನಾನು ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ, ತಮ್ಮಂದೇ ಅಲ್ಲ, ನಾವೇ ತಗೊಂಡಿದೀವಿ, ನಾವೇ ಅದನ್ನ ಮಾಡ್ತಾ ಇದ್ದೀವಿ ಈಗ. ಅದ್ರಲ್ಲಿ ಏನ್ ಮಾಡಿದೆ ನಾನು, ಸಿಲ್ವರ್ ಗಿಡಗಳನ್ನ ಹಾಕೋಣ ಅಂತ ಯೋಚನೆ ಮಾಡಿದೆ. ನೀರಾವರಿ ವ್ಯವಸ್ಥೆ ಇಲ್ಲ, ನೀರಾವರಿ ಇರಲಿಲ್ಲ ಅವಾಗ. ಅವಾಗ 450 ಗಿಡ ಸಿಲ್ವರ್ ಗಿಡಗಳನ್ನ 2.5 ಎಕರೆ ಜಾಗದಲ್ಲಿ ಹಾಕಿದ್ದೀನಿ, ಈ ಒಂದು 8 ವರ್ಷದ ಹಿಂದೆ ಅವನ್ ಹಾಕಿದೆ. ಆಮೇಲೆ ಈಗ ಮರ ಹಾಕಿದ್ದೀನಿ, ಇದು ಬೆಳೆಯ ತನಕ ನಮ್ಗೇನು ಆದಾಯ ಇಲ್ವಲ್ಲ ಅಂತೇಳಿ ಈ ಇದನ್ನ ಪಪ್ಪಾಯಿ ಹಾಕೋಣ ಅಂತ ಪಪ್ಪಾಯಿ ಹಾಕ್ತದ ಒಳಗೆಲ್ಲ, ಒಂದು 6 ಅಡಿ 1 ರಂಗೆ, ಅದೊಂದು 2,000 ಗುಣಿ ಹತ್ತಿರ ಹಿಡಿಸ್ತದ. ಆಮೇಲೆ ಇದು ಹಾಕಿದ್ದೀನಿ ಪಪ್ಪಾಯಿ ಕೂಡ. ಹೋದ್ರೆ 1-2 ವರ್ಷಕ್ಕೆ ಏನ್ ಮಾಡೋದು ಅಂತ ನಿಂಬೆ ಗಿಡ ಹಾಕಿದೆ, ಒಂದು 650 ಗಿಡ 650 ಗಿಡ ನಿಂಬೆ ಗಿಡ ಹಾಕಿದ್ದೆ. ಪಪ್ಪಾಯಿ ಒಂದ್ 2 ವರ್ಷಕ್ಕೆ ಹೋಯ್ತು ನಿಂಬೆ ಗಿಡ. ಆಮೇಲೆ ಸ್ಟಾರ್ಟ್ ಆಯ್ತು ನನಗೆ ಪಪ್ಪಾಯಿ ಹೋದ್ಮೇಲೆ ನಿಂಬೆ ಗಿಡದಲ್ಲಿ ನನಗೆ ಈಗ ಸರಾಸರಿ 3-4 ಲಕ್ಷ ಸಿಗ್ತಾ ಇದೆ ಒಂದ್ ವರ್ಷಕ್ಕೆ. ಅದರಲ್ಲಿ ಆ ಜಾಗದಲ್ಲಿ ಯಾರೂ ಏನು ಬೆಳೆಯಲ್ಲ ಸುತ್ತಮುತ್ತ, ಅಷ್ಟು ಗುಡ್ಡ ಕಲ್ಲು ಅದರಲ್ಲೂ ಕೂಡ ಅಷ್ಟು ಇಳುವರಿ ಬರ್ತಾ ಇದೆ ನನಗೆ. ಈಗ ಪಪ್ಪಾಯಿ ಸಸಿಯನ್ನ ನೀವೇ ಮಾಡ್ಕೊಂಡ್ರ ಅಥವಾ ನಾನೇ ಮಾಡ್ಕೊಂಡಿದ್ದೆ, ಬೀಜ ತರಿಸ್ಬಿಟ್ಟು ಪ್ರೋಟ್ರೈಲ್ ಮಾಡ್ಕೊಂಡ್ರ, ಒಂದು ಸೀಡ್ಸ್ ತರಿಸಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ನಾನೇ ಸಸಿ ಬೆಳ್ಕೊಂಡು ಹಾಕಿದ್ದೆ. ಅದಕ್ಕೆಲ್ಲ ಈಗ ಲಿಂಬೆಯನ್ನು ಅಷ್ಟೇನೆಯ ಸಸಿಗಳನ್ನ ನೀವೇ ಮಾಡ್ಕೊಂಡ್ರೆ ಹೊರಗಡೆ ಲಿಂಬೆ ಸಸಿನ ಮನೆ ಹತ್ರ ಸಸಿ ಒಗ್ಗ ಮಾಡಿದ್ದೆ, ಬಟ್ ಅವು ಇನ್ನು ಹುಟ್ಟಿ ಬೆಳೆಯೋದ್ರೊಳಗೆ ಅಲ್ಲೆಲ್ಲ ನರ್ಸರಿನಲ್ಲಿ ಸಿಕ್ತು, ಅಲ್ಲಿಂದ ಕೊಂಡ್ಕೊಂಬಂದು ಹಾಕ್ಬಿಟ್ಟೆ ನಾನು. ಯಾವ ತಳಿ ಅಂತ ಗೊತ್ತಾ ಲಿಂಬೆ? ಲೋಕಲ್ಲೇ ಸಾಮಾನ್ಯ ಸಂತೆಲ್ಲ ಮಾಡೋ ಲೋಕಲ್ ತಳಿನೇ ಅದು. ಮತ್ತೆ ಅದಕ್ಕೆ ವಿಶೇಷವಾಗಿ ಆದ್ರೆ ಬೇಸಾಯ ಮಾಡ್ಬೇಕಂದ್ರೆ ಲಿಂಬೆ ಗಿಡಕ್ಕೆ? ಇಲ್ಲ, ನಾನು ಅದಕ್ಕೆ ವರ್ಷಕ್ಕೊಂದು ಎರಡು ಸ್ಪ್ರೇ, ಎರಡರಿಂದ ಮೂರು ಸ್ಪ್ರೇ ಮಾಡ್ಬೇಕು ಅಷ್ಟು. ಬಿಟ್ಟು ಸ್ಪ್ರೇ ಅದಕ್ಕೆ ಯಾವ್ದಾದ್ರು ಹುಳುಗಳು ಬರುತ್ತೆ, ಸಣ್ಣ ಹುಳುಗಳು ಎಲೆ ತಿಂತಾವೆ, ಚಿಗುರ್ನೆಲ್ಲ ತಿಂತಾವೆ, ಆ ತಿನ್ನ ಹುಳುಗೆ ಒಂದ್ಸರಿ ಸ್ಪ್ರೇ ಮಾಡಿದ್ರೆ ಸಾಕು, ಒಂದೆರಡು ಮೂರು ಸರಿ ಅದಕ್ಕೆ ಸ್ಪ್ರೇ ಮಾಡ್ಬಿಟ್ಟು ಅಕಸ್ಮಾತ್ ಮಳೆ ಜಾಸ್ತಿ ಇದ್ರೆ ಒಂದು ಬ್ಲೈಟೆಕ್ಸ್ ಅಂತ ಬರುತ್ತೆ, ಅದೊಂದು ಫಂಗಸ್ ಸೈಡ್ ಹಾಕಿ ಹೊಡೆದ್ರೆ ಸಾಕು. ಒಂದು ಒಂದು 25,000 ಖರ್ಚಾಗಬಹುದು ಔಷಧಿ ಹೊಡೆಯಕ್ಕೆ ಅಷ್ಟೇ ಅಷ್ಟೇ, ಮತ್ತಿನ್ನೇನಿಲ್ಲ. ಮೂರ್ ಸರಿ ಔಷಧಿ ಹೊಡೆದ್ರೆ ಒಂದೊಂದ್ಸರಿ 7-8,000 ಆದ್ರೆ ಒಂದ್ 25,000-30,000 ಮುಗ್ದೋಗುತ್ತೆ. ಗೊಬ್ಬರ ಏನ್ ಹಾಕಲ್ವಾ? ಗೊಬ್ಬರ ಧನಿ ಗೊಬ್ಬರ ಹಾಕ್ತಿವಿ ಅದಕ್ಕೆ, ಒಂದಿಷ್ಟು ಕುರಿ ಗೊಬ್ಬರ ಧನಿ ಗೊಬ್ಬರ ಸಿಕ್ಕಿರ್ ಹಾಕ್ತಿವಿ. ಆಮೇಲೆ ಏನಾಯ್ತು, ನಾವು ಕೆಳಗಡೆ ಒಂದು ತೋಟ ಇತ್ತು, ಅಲ್ಲಿಂದ ಪೈಪ್ ಮುಣಿಸಿ ನೀರು ಹೊಡಿತಾ ಇದ್ವಿ, ಅಲ್ಲೂ ನೀರ್ ಇಲ್ದಂಗ ಆಯ್ತು. ಆಮೇಲೆ ಈಗ ಅದೇ ತೋಟದಲ್ಲಿ ಬೋರ್ ಹಾಕಿಸಿದೆ, ಸ್ವಲ್ಪ ನೀರ್ ಬಂದಿದೆ, ಅದೇ ನೀರಿನಲ್ಲಿ ಮೇಂಟೈನ್ ಮಾಡ್ತಾ ಇದೀವಿ. ಬಹಳ ಕಡಿಮೆ ನೀರು, ಕಡಿಮೆ ನೀರಿನಲ್ಲಿ ಹೆಚ್ಚು ಆದಾಯ ತಗೊಳ್ಳೋದು, ಇದು ಇವತ್ತು ಬೇಕಾಗಿರುವಂತಹ ವ್ಯವಸ್ಥೆ ಅಲ್ವಾ? ಕಡಿಮೆ ನೀರು, ಆಮೇಲೆ ಕಡಿಮೆ ಖರ್ಚು. ಅದಕ್ಕೆ ನಿಂಬೆ ಹಣ್ಣು ಬಿಟ್ಟ ಬರೀ ಕಿತ್ಕೊಂಬರೋದು ಅಷ್ಟೇ ಆಗುತ್ತೆ ನಮ್ ಕೆಲಸ. ಊತ್ತಂಗಿಲ್ಲ, ಬೀಜ ಹಾಕಂಗಿಲ್ಲ. ಈಗ ಒಂದ್ ಮಳೆ ಕಡಿಮೆ ಆದ್ರೂ ಗಿಡ ಏನು ಒಣಗೋಗಲ್ಲ, ಅದು ಇರುತ್ತೆ. ಅದೇ ಬೆಳೆ ಆದ್ರೆ ಒಣಗೋಗ್ಬಿಡ್ತವೆ. ಹಂಗಾಗಿ ನನಗೆ ನಿಂಬೆ ಗಿಡ ಲಾಭದಾಯಕ ಅನಿಸಿದೆ. ಎಷ್ಟು ವರ್ಷದ ಗಿಡಗಳಿಗೆ ಲಿಂಬೆ ಹಣ್ಣು? 8 ವರ್ಷದ ಗಿಡ. 8 ವರ್ಷದ ಗಿಡಗಳು, ಅದನ್ನೇನ್ ಕತ್ತರಿಸಬೇಕಾಗತ್ತೆ? ತಳದಲ್ಲೆಲ್ಲ ಒಣಗದ ಒಣಗದ ರೆಂಬೆಗಳನ್ನೆಲ್ಲ ಕಟ್ ಮಾಡ್ತಾ ಇರ್ತೀವಿ. ಫಸ್ಟ್ ಒಂದ್ಸರಿ ಸಣ್ಣ ಸಣ್ಣ ಚಿಗುರುಗಳನ್ನೆಲ್ಲ ಕಟ್ ಮಾಡಿದ್ವಿ, ಆಮೇಲೆ ಇನ್ನು ಗಿಡದಲ್ಲಿ ಒಂದೊಂದ್ಸರಿ ಒಣಗ್ತವೆ, ಅವನ್ನೆಲ್ಲ ಕಟ್ ಮಾಡ್ತೀವಿ. ಇನ್ನು ಉಳಿದದ್ದೆಲ್ಲ ಹೂವಾಗುತ್ತೆ, ಕಾಯಾಗುತ್ತೆ, ಹೆಚ್ಚಾಗುತ್ತೆ. ಪ್ರತಿ ವರ್ಷದಲ್ಲಿ 12 ತಿಂಗಳು ನಾನು ಮಾರಾಟ ಮಾಡ್ತೀನಿ ಲಿಂಬೆ ಹಣ್ಣು. ಲೋಕೇಶ್ ಅವ್ರೆ, ರೈತರು ಏನ್ ಬೇಕಾದ್ರೂ ಬೆಳ್ಕೊಳಕ್ ರೆಡಿ ಇದಾರೆ, ಇವತ್ತು ಬೆಳ್ಕೊಡಕ್ ರೆಡಿ ಇದಾರೆ ಕಣ್ರಿ, ಮಾರ್ಕೆಟ್ ಇಂದೇ ಸಮಸ್ಯೆ. ಹೌದು, ನೀವ್ ಹೆಂಗೆ ಮಾರ್ಕೆಟ್ ಹುಡ್ಕೊಂಡಿದ್ರು? ನೀವ್ ಹೇಳಿದ್ದು ನಿಜ, ಆದ್ರೆ ಇಲ್ಲೂ ಮೋಸ ಆಗುತ್ತೆ ನಮಗೆ ರೈತರಿಗೆ. ನೋಡಿ, ನಾನು ಅಲ್ಲಿ ಏನ್ ಮಾಡ್ತೀನಿ, ಲೋ ಇದನ್ನ ಎಲ್ಲಿ ತಗೊಂಡೋಗೋ, ನಮಗೆ ನಿಂಬೆ ಹಣ್ಣಿಗೆ ಮಾರ್ಕೆಟ್ ಇಲ್ಲ. ನಾನು ಅಲ್ಲೇ ನಮ್ ಲೋಕಲ್ ಅಲ್ಲಿ ಏನು ಬೀರೂರು ಕಡೂರು ಸಂತೆನಲ್ಲಿ ಮಾರೋರ್ನೇ ಇಡ್ಕೋಬೇಕು. ಅಲ್ಲಿ ಎಷ್ಟು ಜನ, 2 ಜನ 3 ಜನ ಇರ್ತಾರೆ ಅಷ್ಟೇ, ನಿಮ್ಮ ಅವ್ರಿಗೆ ಕೊಡ್ಬೇಕು, ಅವರು ಚೌಕಾಸಿ ಮಾಡ್ತಾರೆ. ಈಗ ಇವತ್ತು ನಿಜಕ್ಕೂ ಹೇಳೋದಾದ್ರೆ 3-3.5 ಸಾವಿರ ಇದೆ ನಿಂಬೆ ಹಣ್ಣಿನ ರೇಟ್ ಒಂದ್ ಚೀಲಕ್ಕೆ, ಅಂದ್ರೆ 40 ಕೆಜಿ ಬರೋ ಚೀಲ 3-3.5 ಸಾವಿರ ಇದೆ. ಬಟ್ ಇವ್ರು ನಮಗೆ 2,500-1,500 ಅಂತ ಚೌಕಾಸಿ ಮಾಡ್ತಾರೆ. ನಾವು ಹೊರಗಡೆ ಸ್ವಲ್ಪ ರೇಟ್ ತಿಳ್ಕೊಂಡು ಮಾರ್ಕೆಟ್ ಅಲ್ಲಿ, ನೋಡಪ್ಪ ನಿಮಗೆ ಕೊಡಲ್ಲ, ನಾವು ಅಲ್ಲಿ 3,500 ಇದೆ, ನನಗೆ ಕನಿಷ್ಠ 3 ಕೊಡಬೇಕು ಅಂತ ಹಠ ಮಾಡಿ ಅವಾಗ ಒಂದು 500 ಹೆಚ್ಚು ಕಮ್ಮಿ ಕೊಟ್ಬಿಡ್ತೀವಿ ಅಲ್ಲಿ. ಇನ್ನೇನ್ ಮಾಡೋದು, ನಾವು ದೂರದ ಮಾರ್ಕೆಟ್ಗೆ ಹೋಗಕ್ಕಾಗಲ್ಲ, ಹಂಗಾಗಿ ನಾವು ಕಾಯಮ್ಮ ಕೊಡ್ತೀವಿ ಅವ್ರಿಗೇನೆ. ಈಗಲೂ ಇವತ್ತು ಕೀಳಕ್ ಹೋಗಿದ್ದಾರೆ, ಇವತ್ತು ಶುಕ್ರವಾರ, ಇವತ್ತು ಶುಕ್ರವಾರ, ನಾಳೆ ಶನಿವಾರ ಬೀರೂರು ಸಂತೆಗೆ ನಾವು ಕೊಡ್ಬೇಕು. ಈಗ ನಾಳೆ ಒಂದು 5-7 ಚೀಲ ಸಿಗುತ್ತೆ ಇವತ್ತು. ಹೀಗಾಗಿ ಅಂತರ್ ಬೆಳೆಗಳನ್ನ ಬೆಳ್ಕೊಳ್ಳುವಂತದ್ದು, ಮತ್ತೆ ನಮ್ಮ ನೀರಿನ ವ್ಯವಸ್ಥೆಯನ್ನು ನೋಡಿ ನಾವು ಯಾವ ಬೆಳೆ ಹಾಕ್ಬೇಕು ಅನ್ನೋದು ಮುಖ್ಯ. ನಾನು ನೋಡಿ ನಿಮ್ಗೆ ಹೇಳಿನಲ್ಲ, ನಮ್ಮ ಆಲೂಗಡ್ಡೆ ಹೋಯ್ತು, ಅವಾಗ ನಾನು ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನು ಮಾಡಕ್ಕಾಗ್ತಿರ್ಲಿಲ್ಲ. ಅವಾಗ ಒಂದು ಕುತ್ಕೊಂಡು ಮನೆ ಒಳಗೇನೆ ಒಂದು ಪೇಪರ್ ತಗೊಂಡು ಎಷ್ಟು ಗಿಡ ಹಾಕ್ಬೇಕು, ಹೆಂಗ್ ಹಾಕ್ಬೇಕು, ಅದು ಬಹಳ ಮುಖ್ಯ. ಈಗ ಮರಗಳು ನಾವೇ ಮಾಡಿದ್ವಿ, ಪೂರ್ವ ಪಶ್ಚಿಮ 20 ಅಡಿ ಮಾಡಾಕಿದ್ವಿ. ಯಾಕೆ? ಬಿಸಿಲು ಒಳಗೆ ನುಗ್ಗಲಿ ಅಂತ. ಪೂರ್ವದಿಂದ ಬಿಸಿಲು ಬರುತ್ತೆ, ಅದು ಒಳಗೆ ನುಗ್ಗಕ್ಕೆ ಒಂದು 20 ಅಡಿ ಒಂದು ಸಿಲ್ವರ್ ಮರಗಳನ್ನ ಹಾಕಿದ್ವಿ. ಮತ್ತೆ ಹಿಂಗೆ ಡಿಸ್ಟೆನ್ಸ್ ಎಲ್ಲ 15 ಅಡಿ ಕೊಟ್ಕೊಳೋದು ಉತ್ತರ ದಕ್ಷಿಣ. ಅವಾಗ ಏನಾಗುತ್ತೆ, ಹಿಂಗೆ ಬಿಸಿಲು ನಮಗೆ ಸರಾಗುವಾಗ ಒಳಗೆ ಬರುತ್ತೆ, ಒಳಗೆ ಅಂತರ ಬೆಳೆ ಬೆಳಿಬಹುದು ನಾವು. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ನಮಗೆ ಹಿಂಗೆ ದಟ್ಟ ಹಾಕ್ಬಿಟ್ರೆ ಬಿಸಿಲು ಬೀಳಲ್ಲ, ಒಳಗೆ ಬೆಳೆ ಬೆಳೆಯೋಕ್ಕಾಗಲ್ಲ. ಈ ನಮಗೆ ನಿಂಬೆ ಗಿಡನೂ ಬಂತು, ನಮಗೆ ಜೀವನಕ್ಕಾಯ್ತು, ಮರ ಒಂದಲ್ಲ ಒಂದ್ ದಿವಸ ನನಗೆ ಅದು ಒಳ್ಳೆ ಪ್ರಾಪರ್ಟಿ ಯಾವ್ದಕ್ಕಾದ್ರೂ ಬರುತ್ತೆ. ಈಗ ಅಡಿಕೆನಲ್ಲಿ ನೀವು ಹಾಕಿದ್ರಲ್ಲ ಕಾಳುಮೆಣಸು, ಎಷ್ಟು ವರ್ಷ ಆಯ್ತು ಹಾಕಿ? ನಾನೀಗ 4ನೇ ವರ್ಷ. ಬಟ್ ಅಡಿಕೆ ಅದಕ್ಕೆ ಸ್ವಲ್ಪ ರೋಗ ಇದೆ ಕಾಳುಮೆಣಸಿಗೆ. ಅದನ್ನ ನಾನು ನಮ್ಮ ವಿಜ್ಞಾನಿಗಳನ್ನು ಈಗಲೂ ಅದೇ ಮಾತಾಡಿದೆ, ಏನ್ ಮಾಡಿದ್ರಿ ಅದು, ಅದು ಏನ್ ಮಾಡೋರು ಕಂಡು ಮಾಡಕ್ಕಲ್ಲ ಅಂತಿದ್ರು. ಎಲ್ಲ ಕಡೆ ಮಲ್ನಾಡಲ್ಲೂ ಹೋಗಿದೆ ಅದು. ಹೌದು, ಅಡೇ ಕಾಳುಮೆಣಸಿಗೆ ಒಂದು ಸರಿ ಸೊರಗ ರೋಗ ಬಂತು ಅಂದ್ರೆ ಸ್ವಲ್ಪ ಅದನ್ನ ಉಳಿಸ್ಕೊಳ್ಳೋದು ಕಷ್ಟ, ಭಾರಿ ಕಷ್ಟ ಬಿಡಿ. ನೋಡಿ, ಲಾಸ್ಟ್ ಇಯರ್ ನನಗೆ 1ನೇ ವರ್ಷ 2 ಕ್ವಿಂಟಲ್ ಆಗಿತ್ತು, ಈ ವರ್ಷ 10 ಕ್ವಿಂಟಲ್ ಆಗಿದೆ. ನಮ್ಮ ಒಂದ್ ವರ್ಷ ಒಂದು 20 ಕ್ವಿಂಟಲ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗಾಗಲೇ ಒಂದ್ 100-200 ಗಿಡ ಒಣಗಿದೆ. 1,500 ಗಿಡ ಇದಾವೆ, 100-200 ಗಿಡ ಒಣಗಿದಾವೆ. ಇನ್ನೆಷ್ಟು ಗಿಡ ಒಣಗ್ತಾವ ಗೊತ್ತಿಲ್ಲ, ಅದೊಂದೇ ನಮಗೆ ದೊಡ್ಡ ಆಘಾತ. ಇನ್ನು ಅಡಿಕೆಗೆ ಯಾವ್ದು ರೋಗ ಇಲ್ವಾ? ಅಡಿಕೆ ಸಾಮಾನ್ಯ ಅಷ್ಟು ರೋಗ ಬರಲ್ಲ. ಅಡಿಕೆ ಸಾಮಾನ್ಯವಾಗಿ ಯಾವ ಒಂದು ಯಾವ್ದೋ ಒಂದ್ ಗಿಡ ಸತ್ತೋಗ್ಬೋದು, ಅದ್ ನೆಗ್ಲೆಕ್ಟ್ 500-600 ಗಿಡ ಇರ್ತಾವಲ್ಲ, ಇನ್ನೊಂದ್ 2 ಗಿಡ ಹಾಕ್ಬಿಡೋದು. ನಾವು ಅದನ್ನ ತಲೆ ಬಿಸಿ ಮಾಡ್ಕೊಳ್ಳಲ್ಲ, ಅದಕ್ಕೆಲ್ಲ ಔಷಧಿ ಹೊಡಿ, ಅದ್ ಮಾಡು ಇದ್ ಮಾಡು, ಅದೆಲ್ಲ ತಲೆ ಕೆಶನಕ್ ಹೋಗಲ್ಲ. ಯಾಕಪ್ಪ ಅಂದ್ರೆ ಪ್ರಕೃತಿ ದತ್ತ, ಒಂದ್ ಸಾಯುತ್ತೆ, ಒಂದ್ ಹುಟ್ಟುತ್ತೆ, ಒಂದ್ ಆಗ್ತದ, ಸುಮ್ನೆ ಇರೋದು. ಇನ್ನು ಲೋಕೇಶ್ ಅವ್ರೆ, ಈಗ ಡ್ರಿಪ್ ಇರಿಗೇಷನ್ ಅಂದ್ರೆ ಹನಿ ನೀರಾವರಿ ಪದ್ಧತಿಯನ್ನ ನೀವು ಅಳವಡಿಸಿಕೊಂಡಿದ್ದೀರಿ. ಈಗ ಈ ಸಾವಯವ ಪದ್ಧತಿಯಲ್ಲೂ ಸಹ ಕೆಲವೊಂದು ಸಾವಯವ ಪದಾರ್ಥಗಳನ್ನ ಡ್ರಿಪ್ ಮೂಲಕ ಕೊಡುವಂತ ರೈತರು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ, ನೀವೇನಾರು ಮಾಡ್ಕೊಂಡಿದ್ದೀರಾ? ಇಲ್ಲ, ಅದನ್ನೇನು ನಾನು ಮಾಡ್ಕೊಂಡಿಲ್ಲ. ಈ ದನಗಳು ಸಾಕಿದಿನಲ್ಲ, ಅಲ್ಲೇನಾಗುತ್ತೆ, ನಾನು ಒಂದಷ್ಟು ಕೊಟ್ಟಿಗೆ ತೊಳೆದಿದ್ದು ಗಂಜಲ ಇದೆಲ್ಲ ಒಂದು ಎರಡು ಗುಂಡಿ ಮಾಡ್ಸಿದ್ದೀನಿ, ಸಿಮೆಂಟ್ ತೊಟ್ಟಿಗಳು ಮಾಡ್ಸಿದ್ದೀನಿ ಎರಡು ದೊಡ್ಡ ದೊಡ್ಡವು, ಅವಕ್ಕೆ ಹೋಗ್ತಾ ಇರುತ್ತೆ ತೊಳೆದಿದ್ದೆಲ್ಲ, ಅದು ಕೂಡ ವೇಸ್ಟ್ ಆಗ್ದಂಗೆ ತೋಟಗಲ್ಲಲ್ಲಿ ಹಿಂಗೆ ಒಂದೊಂದು ಲೈನಲ್ಲಿ ಹೊರಗೆ ಬಿಡ್ತೀವಿ ಅದನ್ನು. ಅದನ್ನು ಪ್ಯೂರಿಫಿಕೇಶನ್ ಮಾಡೋಕೆ ಇನ್ನೂ ಆಗಿಲ್ಲ ನನ್ನ ಕೈಲಿ, ಅದು ಮಾಡಿದರೆ ಡ್ರಿಪ್ಪಿಗೆ ಬಿಡ್ಬೋದು, ಅದು ಸ್ವಲ್ಪ ಪ್ರಯತ್ನ ಮಾಡ್ಬೇಕು. ನಾನಿನ್ನು ಅದನ್ನು ಮಾಡಿಲ್ಲ, ನಾನಿನ್ನು ಇನ್ನು ಬಾಕಿ ನೀರೆಲ್ಲ ಡ್ರಿಪ್ಪಲ್ಲೇ ಬಿಡ್ತೀವಿ. ಎಷ್ಟು ಹಸುಗಳಿವೆ ನನ್ನಲ್ಲಿ? ಈಗ 26 ಹಸು ಇದೆ. 26 ಹಸುಗಳಿವೆ? 26 ಹಸು ಇದೆ. 26 ಹಸು ಇದೆ ಅಂದರೆ ಇದು ನಾನು ಇನ್ನೊಂದು ಅಂದರೆ ಇದರಲ್ಲಿ ನನ್ನ ಹತ್ರ ಒಂದೇ ಒಂದು ನಾಟಿ ಹಸು ಇತ್ತು ಸ್ಟಾರ್ಟಿಂಗಲ್ಲಿ, ಅದರಲ್ಲಿ ಒಂದು ಹೆಚ್ ಎಫ್ ಹುಟ್ಟಿತು ಅದರಲ್ಲಿ ಕ್ರಾಸ್ ಬ್ರೀಡ್ ಆಗಿ, ಅದರಿಂದ ಬಂದಿದ್ದು ಈಗ 16-13 ವರ್ಷದಲ್ಲಿ 26 ಆಗಿದ್ದಾವೆ. ಇವೆಲ್ಲರಿಂದ ಒಂದು 105 ಲೀಟರ್ ಹಾಲಾಗುತ್ತೆ ನನಗೆ ದಿವಸಕ್ಕೆ. ಅದು ಸಾವಯವ ಹಾಲು ಅಂತ, ನಾವೆಲ್ಲ ಯಾವ್ದನ್ನು ಕೆಮಿಕಲ್ ಹಾಕಂಗಿಲ್ಲ ಹಸುಗಳಿಗೆ, ಒಂದು ಇಂಜೆಕ್ಷನ್ ಮಾಡಿಸಂಗಿಲ್ಲ. ಅಕ್ಷಯ ಕಪ್ಪ ಡೈರಿ ಫಾರ್ಮ್ಸ್ ಅಂತ ತಿಪ್ಟೂರ್ನವ್ರು ಬಂದು ಮನೆ ಹತ್ರನೇ ತಗೊಂಡೋಗ್ತಾರೆ. ತಗೊಂಡೋಗ್ತಾರೆ ಖಾಸಗಿ ಡೈರಿ ಅವರು? ಖಾಸಗಿ ಡೈರಿ ಅವರು 33-34 ರೂಪಾಯಿ ಕೊಡ್ತಾರೆ ನನಗೆ ಲೀಟ್ರಿಗೆ. ಅದೇ ನಮ್ಮ KMF-ನವ್ರದ್ದು 26. ಮತ್ತೀಕೆ ಪಶು ಆಹಾರಗಳು ನೀವೇ ಮಾಡ್ಕೋತೀರಾ ಅಥವಾ ಹೊರಗಡೆ ತರ್ತೀರಾ? ಮುಸ್ಕಿನ ಜೋಳ ಇದೆಯಲ್ಲ, ಒಂದು 100-120 ಕ್ವಿಂಟಲ್ ತಗೊಳ್ತೀನಿ ವರ್ಷಕ್ಕೆ ಒಂದ್ಸರಿ, ಅದು ಸೀಸನಲ್ಲಿ ಸಿಕ್ಕಿದ್ರೆ ತಗೊಳ್ತೀನಿ. ಆಮೇಲೆ ಇನ್ನ ಕಡಲೆಕಾಯಿ ಹಿಂಡಿ ಇವೆಲ್ಲ ಅಂಗಡಿನಲ್ಲಿ ಕೊಂಡ್ಕೊಂಡ್ಬಂದು ನಾವೇ ಮಿಕ್ಸ್ ಮಾಡಿ ಹಾಕ್ತೀವಿ, ಯಾವ್ದನ್ನು ರೆಡಿಮೇಡ್ ತಂದು ಹಾಕಲ್ಲ. ಮತ್ತೆ ಹಸಿ ಹುಲ್ಲು ಒಣ ಹುಲ್ಲು ಅದು ನಾನು ಸರ್ ನಾನು ಈಗ ಬೆಳೆಯೋಕೆ ಕಡಿಮೆ ಜಾಗ ಇದೆ ನಂದಿಲ್ಲ ಜಾಸ್ತಿ, ಸ್ವಲ್ಪ ಬೆಳ್ಕೊಳ್ತೀವಿ, ಒಂದ್ 2 ಎಕರೆ ಇದೆ, ಅದಷ್ಟು ಬಿಟ್ಟರೆ ಅಲ್ಲಿ ಪಕ್ಕದಲ್ಲಿ ಅಷ್ಟು ಬಿಟ್ಟರೆ ಉಳಿದೆಲ್ಲ ಕೊಂಡ್ಕೊಂಡೆ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ರಾಗಿ ಹುಲ್ಲು ಆಗಲಿ ಹಸಿ ಸೊಪ್ಪೆ ಸೈಲೇಜ್ ಮಾಡ್ಕೊಳ್ತೀವಿ, ಒಂದು 120 ಟನ್ ಹಿಡಿಯುವಷ್ಟು ಸೈಲೇಜ್ ಗುಂಡಿ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಸೈಲೇಜ್ ಮಾಡಾಕ್ತೀವಿ. ಮತ್ತೆ ಈ ಮಿಶ್ರತಳಿ ಹಸುಗಳಿಗೆ ರೋಗ ಜಾಸ್ತಿ ಅಂತ ಹೇಳ್ತಾರಪ್ಪ, ಕೆಚ್ಚಲು ಬಾವು ಮತ್ತೆ ಕಾಲಿನ ರೋಗ ಅಂತೆ ಅದು ಇದು, ಮತ್ತೆ ಕೆಲವು ಸರಿ ಗರ್ಭ ಸರಿಯಾಗಿ ಕಟ್ಟಲ್ಲ ಅಂತಾರೆ. ಸರ್ ಇದು ನಾವು ಹಾಕೋ ಫೀಡ್ ಮೇಲೆ, ನಾವು ಮೇಂಟೈನ್ ಮಾಡೋದ್ರ ಮೇಲೆ ಹೋಗೋದದು. ಆ ಫೀಡ್ಗಳನ್ನ ಅಲ್ಲಿ ತಯಾರು ಮಾಡಿದ್ದು ಫೀಡ್ ಇದೆಯಲ್ಲ ಅದರಲ್ಲಿ ಯೂರಿಯಾ ಬ್ಲೆಂಡ್ ಮಾಡಿರ್ತಾರೆ, ಅದನ್ನೆಲ್ಲ ಹಾಕಿದಾಗ ಸಾಮಾನ್ಯ ಗರ್ಭ ಕಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾವೇನು ಯೂರಿಯಾ ಏನು ಬ್ಲೆಂಡ್ ಮಾಡಂಗಿಲ್ಲ, ಯಾಕೆಂದ್ರೆ ಸಾವಯವ ಹಾಲು ಅಂದ್ರೆ ಅದೇನು ಹಾಕಂಗಿಲ್ಲ ನಾವು ಕೆಮಿಕಲ್ಲು. ಆಮೇಲೆ ಸ್ವಚ್ಛತೆ ಬಹಳ ಮುಖ್ಯ ಕೊಟ್ಟಿಗೆನಲ್ಲಿ, ತೊಳೆಯೋ ದಿವಸ ತೊಳೆಯೋದು ಕೊಟ್ಟಿಗೆಗಳನ್ನ ನೀಟಾಗಿ, ಇದೆಲ್ಲ ಮಾಡೋದ್ರಿಂದ ಸ್ವಲ್ಪ ಆರಾಮಾಗಿರುತ್ತೆ, ಏನು ತೊಂದರೆ ಇಲ್ಲ. ಆಮೇಲೆ ನಾವು ದುರಾಸೆಗೆ ಬೇರೆ ಊರುಗಳಿಗೆ ಹೋಗಿ 70,000-80,000 100,000 ಕೊಟ್ಟು ಸಡನ್ನಾಗಿ ಕೊಂಡ್ಕೊಂಡ್ಬರ್ತೀವಿ, ಅಂಥವ್ರಲ್ಲಿ ಖಂಡಿತ ಪ್ರಾಬ್ಲಮ್ ಆಗುತ್ತೆ. ಇವು ನನ್ನ ಒಂದರಿಂದಲೂ ನಮ್ಮ ಮನೆಯಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನಮಗೆ ಅಂಥ ತೊಂದರೆಗಳು ಯಾವುದೂ ಆಗಿಲ್ಲ ಸರ್. ಕರುಗಳನ್ನು ಮಾರಾಟ ಮಾಡ್ತೀರಾ? ಇಲ್ಲ, ನಾನು ಯಾವ ಕರುಗಳನ್ನು ಮಾರಾಟ ಮಾಡ್ತಾಯಿಲ್ಲ. ಗಂಟು ಕರುಗಳನ್ನು? ಗಂಟು ಕರುಗಳು ಮಾತ್ರ ಮಾರಾಟ ಮಾಡ್ತೇನೆ. ನಾನು ಒಂದು 50 ರಾಸ ಆಗಲಿ ಯಾವುದನ್ನು ಮಾರಾಟ ಮಾಡ್ಬೋದು, ನಾವೇ ಸಾಕ್ಬೇಕು, ಇಡೀ ನಮ್ಮ ಜಮೀನು ಎಲ್ಲದಕ್ಕೂ ನಮ್ಮದೇ ಸಫಿಷಿಯಂಟಾಗಿ ಗೊಬ್ಬರ ಹಾಕ್ಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದೀನಿ. ಹಂಗಾಗಿ ನಾನು ಯಾವುದನ್ನೇ ಮಾರಾಟ ಮಾಡೋ ಒಂದು ಇದನ್ನ ಇಟ್ಕೊಂಡಿಲ್ಲ. ಅಲ್ಲ ಸರಿ, ಇಷ್ಟೊಂದು ಹಸುಗಳು ಸಾಕೊಂಡಿದ್ರಿ ಅಂತೇಳಂದ್ರೆ ಅದಕ್ಕೆ ಪಶು ಮೇವಿಂದೇ ಒಂದು ಸಮಸ್ಯೆ, ಉಳಿದಿದ್ದೆಲ್ಲ ಹೇಗಾರ ಮಾಡ್ಕೊಳ್ಳೋದು? ಯಾಕೆ ಅಂತೇಳಂದ್ರೆ ಹಸಿರು ಹುಲ್ಲು ಅಥವಾ ಒಣ ಹುಲ್ಲನ್ನ ನೀವು ಯಾವಾಗ್ಲೂ ಸ್ಟಾಕ್ ಇಟ್ಕೊಂಡಿರ್ಲೇಬೇಕು ಆಗುತ್ತೆ. ಹೌದು, ನಾವು ಒಣ ಹುಲ್ಲನ್ನ ರೈತರು ಕೆಲವು ಕಡೆ ಎಲ್ಲ ಭಾಗಗಳಲ್ಲಿ ಬೆಳೆದಾಗ ಒಂದು 20 ಕಿಲೋಮೀಟರ್ 25 ಕಿಲೋಮೀಟರ್ ದೂರದಿಂದಲೂ ಕೂಡ ಒಂದು ನಾನು ಕನಿಷ್ಠ ಒಂದು ವರ್ಷದಲ್ಲಿ 1-1.5 ಲಕ್ಷ ರೂಪಾಯಿ ಒಣ ಹುಲ್ ತಗೊಳ್ತೇನೆ. ಆಮೇಲೆ ಹಸಿ ಮೇವಿದೆಯಲ್ಲ, ಅದು ನಮಗೆ ಕೆಲವು ಜಾಗಗಳಲ್ಲಿ ನೀರಾವರಿ ಜಾಗದಲ್ಲಿ ಬೆಳೀತಾರೆ, ಅಲ್ಲಿ ನಮಗೆ 3,000-3,500 ರೂಪಾಯಿ ಟನ್ನು ಆ ಥರ ನಮಗೆ ಮನೆ ಹತ್ರಕ್ಕೆ ಸ್ಪಾಟ್ ಡೆಲಿವರಿ ಕೊಡ್ತಾರೆ. ಹಂಗಾಗಿ ಅದೇನು ಸಮಸ್ಯೆನೇ ಅಲ್ಲ ಸರ್ ಅದು. ನಾನು ಮುಂಚೆ ಹಂಗೆ ಅನ್ಕೊಂತಿದ್ದೆ, ಸೈಲೇಜ್ ಮಾಡ್ಕೊಂಡ್ರೆ ಮೇವಿನ ಸಮಸ್ಯೆನೇ ಇಲ್ಲ. ಹೌದು, ಖಂಡಿತವಾಗಿ ಖಂಡಿತವಾಗಿ. ಇಲ್ಲೂ ಕೂಡ ನಮ್ಮಲ್ಲಿ ಯಾರೋ ಮಾತಾಡ್ತಿದ್ರು, ಅದನ್ನು ಮಾತಾಡಂಗಿಲ್ಲ ನಾನೀಗ. ಈಗ ಈ ಹುಲ್ಲು ಹಾಕ್ಬೇಕಾದ್ರೂ ಅಷ್ಟೇ, ಹಸಿ ಹುಲ್ಲು ಇರ್ಬೋದು ಒಣ ಹುಲ್ಲನ್ನ, ನೀವು ಅದನ್ನ ಕತ್ತರಿಸಿ ಹಾಕಿದ್ರೆ ಇಷ್ಟಪಟ್ಟು ತಿಂತಾವೆ ಜಾನುವಾರು ಅಂತ ಹೇಳ್ತಾರೆ. ನಾನು ಚಾಪ್ ಕಟ್ ಇಟ್ಕೊಂಡಿದ್ದೀನಿ, ಅದರಲ್ಲೆಲ್ಲ ಒಂದು 1/2 ಇಂಚಿಗೆ ಒಂದು ಕಟ್ ಮಾಡ್ತೀವಿ ಕ್ಲೀನಾಗಿ, ಯಾವುದೇ ರೀತಿಯಲ್ಲಿ ಒಂದು ಪೀಸು ಮೇವು ಕೂಡ ನಂದು ವೇಸ್ಟ್ ಆಗಲ್ಲ. ಏನು ತಿಪ್ಪೆನಲ್ಲಿ ಬರೀ ಸಗಣಿ ಒಂದು ಬಿಟ್ಟರೆ ಒಂದು ಕಡ್ಡಿ ಮೇವು ಇರಲ್ಲ ನಂದು, ಎಲ್ಲ ಅವು ತಿನ್ನಾಕ್ತವೆ. ಅದನ್ನು ನಾವು ಅಳತೆ ಮೇಲೆ ಹಾಕ್ತೀವಿ, ನಾವು ಮನಸ್ಸಿಗೆ ಬಂದಂಗೆ ಹಾಕಲ್ಲ. ಒಂದು ಕನಿಷ್ಠ ಒಂದು ಹಸುಗೆ 30 ಕೆಜಿ ಮೇವು, ಹಸಿದು ಒಣಗಿದ್ದು ಫೀಡ್ ಎಲ್ಲ ಸೇರಿ 30-35 ಕೆಜಿ ವರೆಗೂ ಬರುತ್ತೆ ಚಿಕ್ಕ ಮೇವು ಒಂದೇ ಸರ್. ಅಷ್ಟು ಬಿಟ್ಟರೆ ನಾವು ಹೆಚ್ಚಿಗೆನೂ ಹಾಕಲ್ಲ, ಕಡಿಮೆನೂ ಹಾಕಲ್ಲ. ಅಲ್ಲ, ಮುಖ್ಯವಾಗಿ ಬೇಕಾಗಿರೋದು ಹಸುಗಳಿಗೆ ಆಹಾರದ ಕ್ರಮ. ಅದು ಹೇಗೆ, ಬೆಳಗ್ಗೆ ಎಷ್ಟೊತ್ತು ಕೊಡ್ತೀರಿ ಅಥವಾ ಮಧ್ಯಾಹ್ನ ಕೊಡ್ತಿರೋ ಸಾಯಂಕಾಲ ಕೊಡ್ತಿರೋ? ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಹಾಲು ಕರಿಬೇಕಾದ್ರೆ ಮೇವು ಇಡ್ತಾರೆ. ಸರ್ ಇದನ್ನ ನಮಗೆ ನಾವು ಮೊದಲೆಲ್ಲ ಏನ್ ಮಾಡ್ತಿದ್ವಿ, ಮೇವನ್ನ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಎರಡ್ ಟೈಮ್ ನಾವು ಹಾಕೋದು, ಮಧ್ಯಾಹ್ನ ಹೊತ್ತಿನಲ್ಲಿ ಒಂದು ಸ್ವಲ್ಪ ಒಣದು ಮತ್ತೆ ರಾತ್ರಿ ಮಲಗೋ ಸ್ವಲ್ಪ ಅನ್ನೋದು ಇಷ್ಟೇ ನಾಲ್ಕು ಟೈಮ್ ಅಂದ್ರೆ ಇದು ಒಣಲ್ ಹಾಕೋದು ಸ್ವಲ್ಪ ಅಷ್ಟೇ ಒಂದ್ ಎರಡೆರಡು ಕೆಜಿ ಅಷ್ಟು. ಈ ಹಸಿ ಮೇವು ತುಂಬಾ ಇದ್ರೆ ಒಣಲ್ ಬಹಳ ಕಡಿಮೆ ಆಗ್ತಿವಿ, ಒಂದ್ ಎರಡೆರಡು ಕೆಜಿ ಅಷ್ಟು ಅದು ಕೊಡ್ಲೇಬೇಕು ಅಂತ. ಈಗ ನಾವು ಆ ಡೈರಿ ಕೊಡ್ತಾ ಇರೋದು ಅವ್ರೇನ್ ಮಾಡಿದಾರೆ, ನೀವು ಮೇವನೊಳಗೆ ಈ ಫೀಡ್ಸ್ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಅವ್ರು ಟೋಟಲ್ ಮಿಲ್ಕ್ ರೇಷನ್ ಅಂತಾರೆ, ಅದು ನಿಮಗೆ ಒಳ್ಳೆ ಉತ್ಕೃಷ್ಟವಾದ ಒಳ್ಳೆ ಹಾಲು ಕೊಡ್ತದಂತೆ, ಅದು ಜೀರ್ಣ ಹಾಕಿ ಎಲ್ಲದಕ್ಕೂ. ಈಗ ಅದೇ ತರ ನಾವು ಮಾಡಿ ಕೊಡ್ತಾ ಇದೀವಿ ಸರ್. ಒಳ್ಳೇದು ಲೋಕೇಶಪ್ಪನವರ, ಈಗ ಒಟ್ಟಾರೆಯಾಗಿ ನಿಮ್ಮ ಕೃಷಿ ಅನುಭವ ಹೇಳಿ. ಇವಾಗ ಒಂದು ಕಡೆ ನೀರಿನ ಸಮಸ್ಯೆ, ನೀರು ಹೋಯ್ತು ಅಂತೇಳಿ ಮತ್ತೆ ಬೋರ್ವೆಲ್ ತೆಗಿತಾರೆ, ಇರುವಂತ ಬೋರ್ವೆಲ್ ಒಣಗ್ತು ಅಂತೇಳಿ ಮತ್ತೆ ಬೋರ್ವೆಲ್ ತೆಗಿತಾರೆ, ಅಥವಾ ಇರೋ ಬೋರ್ವೆಲ್ ಅಲ್ಲಿ ನೀರು ಹೋಯ್ತು ಅಂತ ಮತ್ತೆ ಅದಿನಿಂದಷ್ಟು ಆಳ ತೆಗಿತಾರೆ, ಎಷ್ಟು ತೆಗೆದ್ರೂ ನೀರು ಬರ್ತಾ ಇಲ್ಲ. ಒಂದ್ ಕಡೆ ನಮಗೆ ಹಾಕಿರುವಂತಹ ಬೆಳೆ ಕೈ ಕೊಡ್ಲಿಕ್ಕೆ ಪ್ರಾರಂಭವಾಗಿದೆ, ಮತ್ತೆ ರೈತರು ತಮ್ಮ ಮನೋಭಾವವನ್ನ ಬದಲಾಯಿಸ್ಕೊಳ್ಳಿಕ್ ಸಿದ್ಧರಿಲ್ಲ. ಈ ನಿಮ್ಮ ಅನುಭವದ ಪ್ರಕಾರವಾಗಿ ಇವತ್ತು ರೈತಾಪಿ ಕಸುಬಿದೆಯಲ್ಲ, ರೈತಾಪಿ ಜೀವನ, ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ನಾವು ಕೆಲವು ಸಾರಿ ಸರ್ ಲಾಸು ಕೂಡ ಆಗುತ್ತೆ ನಮಗೆ, ಅದನ್ನ ನಾವು ಸ್ವಲ್ಪ ತಾಳ್ಮೆಯಿಂದ ತಗೋಬೇಕು. ಒಂದ್ ಸರಿ ಲಾಭನೂ ಬರುತ್ತೆ, ನಾವು ಲಾಭ ಬಂದಿದೆ ಅಂತೇಳಿ ಹೆಂಗ್ ಬೇಕಂಗೆ ಖರ್ಚು ಮಾಡೋದು, ಮಿತವಾದ ಖರ್ಚಿದ್ದು ನಾವು ಯೋಚನೆ ಮಾಡಿ ಮಾಡ್ಕೊಂತ ಹೋದ್ರೆ ಯಾವ ರೀತಿನೂ ಲಾಸ್ ಆಗಲ್ಲ ಸರ್. ಇದು ದುರಾಸೆ ಇರಬಾರ್ದು, ಮನುಷ್ಯ ಇರಬಾರ್ದು. ನಾನೀಗ ನಿಂಬೆ ಗಿಡ ಅಂತ ಹೇಳಿದ್ನಲ್ಲ, ಅಲ್ಲೂ ಅಷ್ಟೇ, ನಾವು ಅದರಲ್ಲಿ ನನಗೆ ವರ್ಷಕ್ಕೆ 4 ಲಕ್ಷ ಬರುತ್ತೆ ಅಂತ ದುಡ್ಡು ಇಟ್ಕೊಂಡು ಬರೀ ಖರ್ಚು ಮಾಡ್ಕೊಂಡು ಕೂತಾಡೋದಲ್ಲ, ಅದಕ್ಕೆ ಏನು ಮಾಡಬೇಕು. ಮೊನ್ನೆ ನಾನು ನಿಂಬೆ ಗಿಡದಲ್ಲಿ ಒಳಗಡೆನೆ ಒಂದು ಟ್ರಂಚ್ಗಳು ಓಡಿಸಿದೆ ಸರ್, ಅದರಲ್ಲಿ ಟ್ರಂಚ್ ಓಡಿಸಿ ನಾನು ಸಿಲ್ವರ್ ಮರಗಳು ಸವರಿಸಿದ್ರಲ್ಲ, ಆ ಸೌದಿಗಳು ಸೊಪ್ಪುಗಳೆಲ್ಲ ಅದರೊಳಗೆ ಹಾಕಿ ಮುಚ್ಚಿಸಿದ್ದೀನಿ. ಎಷ್ಟೇ ಮಳೆ ಬಂದರೂ ಆ ಗುಂಡಿಗಳು ತುಂಬಿ ಹೊರಕ್ಕಂತೂ ಒಂದನಿ ನೀರು ಹೋಗಲ್ಲ. ಇದು ಲಾಸ್ಟ್ 4 ವರ್ಷದ ಹಿಂದೆ ಒಂದ್ಸರಿ ಮಾಡಿದ್ದೆ, ಈಗ ಮತ್ತೆ ಈ ವರ್ಷನೂ ಮಾಡಿದ್ದೀನಿ. ಇದು 3-4 ವರ್ಷಕ್ಕೊಂದ್ಸರಿ ಮರಗಳು ಕಡ್ದಾಗ ಆ ರೆಂಬೆಗಳನ್ನೆಲ್ಲ ತಗೊಂಡು ಹೊರಕ್ಕೆ ಹಾಕೋದ್ರ ಬದಲಿಗೆ ಆ ಗುಂಡಿ ಒಳಗೆ ಹಾಕಿ ಮುಚ್ಚಿದ್ರೆ ಅದು ಒಂದು 6 ಅಡಿ ಉದ್ದ, 2 ಅಡಿ ಆಗಲ್ಲ, 1 ಅಡಿ ಆಳ, ಆ ಕಲ್ಲು ನೆಲ ಆದ್ರೂ ಕಷ್ಟಪಟ್ಟು ತೀಗಿಸಿ ಅದನ್ನ ಹಾಕಿದ್ದೀನಿ. ಹೆಚ್ಚು ಕಮ್ಮಿ 450 ಒಂದೊಂದು ಸಿಲ್ವರ್ ಮರಕ್ಕೆ ಒಂದೊಂದು ಗುಂಡಿ ಹೊಡಿಸಿದ್ದೀನಿ, ಒಂದೊಂದು 400 ಗುಂಡಿ ಹೊಡಿಸಿ ಒಂದು 15,000 ರೂಪಾಯಿ ಖರ್ಚಾಯ್ತು. 15,000 ರೂಪಾಯಿ ಖರ್ಚಾಗುತ್ತಲ್ಲ ಅಂತ ಯೋಚನೆ ಮಾಡಂಗಿಲ್ಲ ನಾವು, ಮಾಡಿದ್ರೆ ಅದಕ್ಕೂ ಖರ್ಚು ಮಾಡ್ಬೇಕು, ಅದು ಕೊಡುತ್ತೆ ಅನ್ನೋ ಅದಕ್ಕೋಸ್ಕರ ನಾವು ಸ್ವಲ್ಪ ಖರ್ಚು ಮಾಡಬೇಕು. ನಾವು ಬಂದದ್ದೆಲ್ಲ ಉಪಯೋಗಿಸ್ಕೊಂಡು ಕುತ್ಕೊಳ್ಳೋದು ಹಂಗಾದಾಗ ನಮಗೆ ಲಾಸ್ ಆಗುತ್ತೆ. ಜೊತೆಗೆ ಪ್ರಯೋಗಶೀಲತೆ ಇರಬೇಕು ಕೃಷಿನಲ್ಲಿ. ತೋಟ ಇಟ್ಕೊಂಡು ನಾವು ಸುಮ್ನೆ ಪೇಟೆ ಸುತ್ತಿದ್ರೆ ಏನದು ಸುಖ ಆಗೋದಿಲ್ಲ, ಅದು ಖಂಡಿತ ಇಲ್ಲ. ನಾವು ಪ್ರಯೋಗ ನಾವು ಎಷ್ಟು ಕಲ್ತರೂ ಪ್ರಯೋಗನೇ ಆಗುತ್ತೆ, ಅದು ಉದ್ದಕ್ಕೂ ಇನ್ನೂ ಪ್ರಯೋಗನೇ. ನಂದು ನೋಡಿ, ಒಂದು ಗಿರಿರಾಜ ಕೋಳಿ ಅಂತ ತಂದಿದ್ದೀನಿ, ಅವು ಅಷ್ಟಷ್ಟು ಹಾಕಿದ್ದೀನಿ. ಈಗ ಅದು ಪ್ರಯೋಗನೇ, ಅದು ಇನ್ನು ಮುಂದೆ ಏನಾರ ಸಾಕ್ಬೇಕು. 3 ಕುರಿ ಇದಾವೆ, ಅವು ಹೆಂಗ್ ಬರ್ತಾವ ನೋಡ್ಕೊಂಡು ಒಂದು 50 ಕುರಿ ಸಾಕ್ಬೇಕು ಅಂತ ಆಸೆ ಇದೆ. ಅವು ಬಹಳ ಚೆನ್ನಾಗಿದ್ದಾವೆ ಕುರಿ ಮರಿಗಳು, ಸಾಕ್ಬಹುದು. ನಾವು ಒಂದು 50 ಕುರಿ ಸಾಕಿದ್ರೆ, ಇವತ್ತು 4,000 ಕೊಟ್ಟರೆ ಒಂದು ಮರಿ ತಂದ್ರೆ ಒಂದು 10,000 ಹೋಗುತ್ತೆ, ಒಂದು 8-10 ತಿಂಗಳು ಸಾಕಿದ್ರೆ. ನಮ್ಮ ರೈತರು ಇಲ್ಲಿ ಮಳೆ ಇಲ್ಲ ಅದಿಲ್ಲ ಇದಿಲ್ಲ ನಾನೇನ್ ಮಾಡೋಣ ಅಂತ ಕೈ ಹೊತ್ಕೊಂಡು ಕುತ್ಕೊಳದ, ಒಂದು 50 ಕುರಿ 100 ಕುರಿ ಮನೆ ತಗೊಳ್ಳಿ ಮೇವ್ ಹಾಕೋದು, ಅವಕ್ಕೆ ಅವಕ್ಕೂ ಸ್ವಲ್ಪ ಮೇವ್ ತಂದು ಹಾಕೋದು, ಹೊರಗಡೆ 1 ಗಂಟೆ ಹೊತ್ತು ಬಿಡೋದು, ಅಲ್ಲೆಲ್ಲ ಒಂದು ದೊಡ್ಡಿ ಮಾಡಿ ಮತ್ತೆ ಕೂಡೋದು. ಹಿಂಗ್ ಮಾಡ್ಕೊಂಡ್ರೆ ವರ್ಷಕ್ಕೆ 1-2 ಲಕ್ಷ ರೂಪಾಯಿ ಇನ್ಕಮ್ ಖಂಡಿತ ತೆಗಿಬಹುದು. ಅಂದ್ರೆ ನೀವ್ ಹೇಳೋ ಪ್ರಕಾರವಾಗಿ ರೈತರು ಬರೀ ನನಗೊಂದಿಷ್ಟು ಅಡಿಕೆ ತೋಟ ಇದೆ ಅಂತೇಳಿ ಸುಮ್ಮನೆ ಕೂರೋದಲ್ಲ, ಜೊತೆಗೆ ಅವನು ಈ ರೀತಿಯಾಗಿ ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಳ್ಬೇಕು, ಹೈನುಗಾರಿಕೆ ಮಾಡಬೇಕು, ಕೋಳಿ ಸಾಕ್ಬೇಕು, ಕುರಿ ಸಾಕ್ಬೇಕು, ಮತ್ ಏನೋ ಅಲ್ಪ ಸ್ವಲ್ಪ ನೀರಿದೆ ಅಂತಂದ್ರೆ ಆ ನೀರನ್ನ ಬಳಸ್ಕೊಂಡು ತಾವ್ ಹೇಳದಾಗೆ ಲಿಂಬೆ ಗಿಡ ಹಾಕಿದ್ರಿ, ಆಮೇಲೆ ಅದ್ರ ಜೊತೆಗೆ ಸಿಲ್ವರ್ ಗಿಡ ಹಾಕಿ ಇದಾವೆ, ಹೆಳ್ಳಿಕಾಯಿ ಗಿಡಗಳಿದಾವೆ. ಒಂದ್ ಹೆಳ್ಳಿಕಾಯಿ ಗಿಡ ಸರ್ ಈಗ ನನಗೆ 1,000 ಕಾಯಿ ಮೇಲ್ ಬಿಡುತ್ತೆ ಒಂದು ಗಿಡ, ಅದು ಕನಿಷ್ಠ 2-4 ರೂಪಾಯಿವರೆಗೂ ಹೋಗುತ್ತೆ. ಬೇಡ 2 ಮರ 2,000 ಆಯ್ತು. ಒಂದು ತೆಂಗಿನ ತೋಟದಲ್ಲಿ 50 ತೆಂಗಿನ ಗಿಡ ಇರುತ್ತೆ ಬಯಲ್ಸಿ ಮೇಲೆ, 50 ಗಿಡದ ಮಧ್ಯೆ ಒಂದ್ ಹೆಳ್ಳಿಕಾಯಿ ಗಿಡ ಹಾಕಿದ್ರೆ 50 ತೆಂಗಿನ ಮರ, ಒಂದು ಮರಕ್ಕೆ 2,000 ಅಂದ್ರೆ 1,00,000 ರೂಪಾಯಿ ಇನ್ಕಮ್ ಪುಕ್ಷಟೆ ಇನ್ಕಮ್. ಅದು ಅದಕ್ಕೆ ಯಾವ ಔಷಧಿ ಇಲ್ಲ, ಗೊಬ್ಬರ ಇಲ್ಲ, ಏನೂ ಇಲ್ಲ, ಬಂದಿರೋ ಮಳೆಲೆ ಬೆಳೆಯುತ್ತೆ ಅದು ಹೆಳ್ಳಿಕಾಯಿ ಗಿಡ. ಇದನ್ನೆಲ್ಲ ನಾವು ಯೋಚನೆ ಮಾಡಿ ಮಾಡ್ಬೇಕು ಸರ್. ಇದನ್ನ ಮಾಡಲ್ಲ ಏ ಸಾಕ್ತಾಗ ಅಂತಾರೆ. ಹಿಂಗಾಗಿ ಒಳ್ಳೇದು ಲೋಕೇಶಪ್ಪನವರೇ, ಇದುವರೆಗೆ ನಿಮ್ಮ ಸಮಗ್ರ ಕೃಷಿ ಅನುಭವ ಜೊತೆಗೆ ಸಾವಯವ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿ ಅನುಭವ ಈ ಕುರಿತು ತೋಟದ ಮರಿಯ ಎಂ ಲೋಕೇಶಪ್ಪ ಇವರೊಡನೆ ಸಂದರ್ಶನವನ್ನು ಕೇಳಿದಿರಿ. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ಇದೊಂದು RBI ರಿಜಿಸ್ಟರ್ಡ್ NBFC. ಇದು ನೀಡುತ್ತೆ ಈಸಿ ಪೇಪರ್ಲೆಸ್ ಹಾಗೂ ಹ್ಯಾಸಲ್ ಫ್ರೀ ಹೋಮ್ ಲೋನ್ ಪ್ರೋಸೆಸ್. 6.95% ನಷ್ಟು ಇಂಟ್ರೆಸ್ಟ್ ರೇಟ್ ನಿಂದ ಪ್ರಾರಂಭ. ಪಡೆಯಿರಿ 1.5 ಕೋಟಿ ವರೆಗಿನ ಲೋನ್, ಜೊತೆಗೆ ನಿಮ್ಮ ಪ್ರಾಪರ್ಟಿಯ 90% ವ್ಯಾಲ್ಯೂನ ಲೋನ್ ಪಡೆಯಿರಿ ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಮಾತ್ರ. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ಇದೊಂದು RBI ರಿಜಿಸ್ಟರ್ಡ್ NBFC. ಇದು ನೀಡುತ್ತೆ ಈಸಿ ಪೇಪರ್ಲೆಸ್ ಹಾಗೂ ಹ್ಯಾಸಲ್ ಫ್ರೀ ಹೋಮ್ ಲೋನ್ ಪ್ರೋಸೆಸ್. 6.95% ನಷ್ಟು ಇಂಟ್ರೆಸ್ಟ್ ರೇಟ್ ನಿಂದ ಪ್ರಾರಂಭ. ಪಡೆಯಿರಿ 1.5 ಕೋಟಿ ವರೆಗಿನ ಲೋನ್, ಜೊತೆಗೆ ನಿಮ್ಮ ಪ್ರಾಪರ್ಟಿಯ 90% ವ್ಯಾಲ್ಯೂನ ಲೋನ್ ಪಡೆಯಿರಿ ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಮಾತ್ರ. ಈಗ ಕೇಳಿ ಒಂದು ಜಾನಪದ ಗೀತೆ.